ಸಿದ್ದರಾಮಯ್ಯ ಸೂಚನೆ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಅವಧಿ ಸೆಪ್ಟೆಂಬರ್ 1ರವರೆಗೆ ವಿಸ್ತರಿಸಿದ ಸರ್ಕಾರ. ಬೆಂಗಳೂರಿನಲ್ಲಿ ನಾಳೆ ರೈಲ್ವೆಸ್ ಮೇಲ್ಸೇತುವೆ ಹಾಗೂ ಕೆಳ ಸೇತುವೆಗಳ ನಿರ್ಮಾಣ ಕುರಿತಂತೆ ಕೇಂದ್ರ ಸಚಿವ ವಿಸೋಮಣ್ಣ ಸಭೆ. ಕೇರಳ ಗಡಿಭಾಗ ತಲಪಾಡಿಯಲ್ಲಿ ಬಸ್ ಅಪಘಾತ, ರಾಜ್ಯದ 6 ಮಂದಿ ಸಾವು. ಕರಾವಳಿ ಜಿಲ್ಲೆಗಳು ಸೇರಿದಂತೆ ಹಲವೆಡೆ ಧಾರಾಕಾರ ಮಳೆ. ದಕ್ಷಿಣ ಕನ್ನಡ ಉಡುಪಿಯಲ್ಲಿ ರೆಡ್ ಅಲರ್ಟ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:50.30. ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರೇ ನಮಸ್ಕಾರ. ನಿಮಗೆಲ್ಲ ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ ತರಕಾರಿ ಬೇಸಾಯ ಕುರಿತು ಸಂವಾದ. ಇದರಲ್ಲಿ ಭಾಗವಹಿಸುತ್ತಾರೆ ಮೈಸೂರು ತಾಲ್ಲೂಕು ಹಂಚ್ಯ ಗ್ರಾಮದ ಕೃಷಿ ದಂಪತಿ HD ಮಂಜು ಮತ್ತು ಶಶಿಕಲಾ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ರೈತ ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ DAPಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ರೀ ಗೀತಾ, ಗ್ಯಾಸ್ ಬುಕ್ ಮಾಡೋದು ಮರ್ತೇ ಹೋಯ್ತು. ತಿಂಗಳ ಕೊನೆ ಭಾನುವಾರ ಬೇರೆ, ಏನ್ ಮಾಡೋದ್ರಿ? ಮನೇಲಿ ಗ್ಯಾಸ್ ಇಲ್ಲ. ಅಯ್ಯೋ, ನಿಮ್ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ನಲ್ಲಿ 2 KG ಸಿಲಿಂಡರ್ ವಾರದ 7 ದಿನ ಸಿಗುತ್ತೆ. ಭಾನುವಾರನೂ ಸಿಗುತ್ತಾ? ಸಿಗುತ್ತೆ. ರಜಾ ದಿನ ಸಿಗುತ್ತೆ. ಹಬ್ಬದ ದಿನ ಸಿಗುತ್ತೆ. ನಾನಂತೂ ಬುಕ್ ಮಾಡೋದನ್ನೇ ನಿಲ್ಸಿದೀನಿ. ಬುಕಿಂಗ್ ಮಾಡಲ್ಲ, ಡೆಲಿವರಿ ಹುಡುಗನ್ಗೂ ವೇಟ್ ಮಾಡಲ್ಲ. ಅಯ್ಯೋ, ತಿಂಗಳ ಕೊನೆ ಸಂಬಳನೂ ಹಾಕಿಲ್ವಲ್ರಿ? 2 KG ಸಿಲಿಂಡರ್ ಇದೆಯಲ್ಲ. 2 KG? ಹೌದು, 2 KG ಸಿಲಿಂಡರ್ ತರಕಾರಿ ತಂದು ಹಾಕಿ ತರಬಹುದು. ಹೌದಾ? ಸದ್ಯ 2 KG ಸಿಲಿಂಡರ್ ಸಿಗ್ತಲ್ಲ. ಗೀತಾ, ಗೌರಿ ಗಣೇಶ ಹಬ್ಬ ಪ್ರಯುಕ್ತ ವಿಶೇಷ ರಿಯಾಯಿತಿ ಕೂಡ ಇದೆ, ಗೊತ್ತಿಲ್ವಾ ನಿಮ್ಗೆ? ಈಗ ಲಿಟಲ್ ಗ್ಯಾಸ್ ನಲ್ಲಿ ಡ್ರಾಪ್ ಇನ್ ಪಿಕ್ಅಪ್, ಹೊಸ ಗಾಲಿ, ಹೊಸ ಬೆಲಕು. ಲಿಟಲ್ ಗ್ಯಾಸ್ ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು. ಶಶಿಕಲಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮಂಜು ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಮಂಜು ಅವರೇ, ನಿಮ್ಮ ಬಗ್ಗೆ, ನಿಮ್ಮ ವಿದ್ಯಾಭ್ಯಾಸ ಏನು? ಸರ್, ನಾನು ಸೆಕೆಂಡ್ ಇಯರ್ PUC ಓದಿದ್ದೀನಿ. JCS ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೀನಿ. ಈಗ ನಾನು ಒಬ್ಬ ರೈತನಾಗಿ ಬೆಳೆ ಬೆಳ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಎಷ್ಟು ಜಮೀನಿದೆ ಮಂಜು ಅವರೇ? ಸರ್, ನನಗೆ 4 ಎಕರೆ ಜಮೀನಿದೆ ಸರ್. ನೀರಾವರಿನ ಮಳೆ ಆಶ್ರಯನ ಸರ್? ನೀರಾವರಿ ಇದೆ, ಪಂಪ್ ಸೆಟ್ಗಳಿದೆ. ಹೌದಾ? ಯಾವಾಗ ಹಾಕಿದ್ದು ಬೋರು? ನಮ್ಮ ತಂದೆನೇ ಒಂದು ಬೋರ್ ಹಾಕ್ಸಿದ್ರು. ನಾವು 25 ವರ್ಷದಲ್ಲಿ ಇನ್ನೊಂದು ಹಾಕಿ, ಎರಡು ಬೋರ್ ಇದೆ. ಏನು ಬೆಳೆ ಬೆಳಿತೀರಿ ಮಂಜು ಅವರೇ? ನಾವು ಭತ್ತ ಮತ್ತು ತರಕಾರಿಗಳು, ಜಾಸ್ತಿ ಅಂದರೆ ತರಕಾರಿಗಳನ್ನೇ. ಹೌದಾ? ಏನೇನು ತರಕಾರಿ ಬೆಳಿತೀರಿ? ಸರ್, ಟೊಮೊಟೊ, ಸಾವಂತೆ, ಇದನ್ನು ಯಚೇತವಾಗಿ ಬೆಳಿತೀನಿ. ಅದ್ರ ಮಧ್ಯದಲ್ಲಿ ಬೀನ್ಸ್ ಹಾಕ್ತೀನಿ, ಮೆಣಸಿ ಹಾಕ್ತೀನಿ. ನನಗೆ ಆದಾಯಕ ಜಾಸ್ತಿ ಅಂದ್ಬಿಟ್ಟು ಏನು ಮಾಡ್ತೀನಿ, ಟೊಮೊಟೊ ಮತ್ತು ಸಾವಂತೆ ಎರಡನ್ನು ಅತಿ ಹೆಚ್ಚಾಗಿ ಬೆಳೀತಾ ಇರ್ತೀನಿ. ಹೌದಾ? ಹೌದು ಸರ್. ನೀವು ಬಹಳ ಹಿಂದಿಂದಲೂ ತರಕಾರಿನೇ ಬೆಳ್ಕೊಂಬರ್ತಿರೋದ? ಮಧ್ಯದಲ್ಲಿ ಏನಾದರೂ ಬೇರೆ ಬೆಳೆ ಬೆಳೀತಾ ಇದ್ದೀರಾ? ಸರ್, ನಾನು ಯಥೇಚ್ಛವಾಗಿ ಜಾಸ್ತಿ ತರಕಾರಿನೇ ಬೆಳೀತಿರೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆ 21 ವರ್ಷ ಆಗಿದೆ ಸರ್ ನಾನು ತರಕಾರಿ ಶುರು ಮಾಡಿ. ನಾನು ಕಾಲೇಜ್ ಲೈಫಲ್ಲಿ ಇದ್ದಾಗಲಿಂದನೂ ತರಕಾರಿ ಬೆಳೆ ಬೆಳಿತೀವಿ. ಅದಕ್ಕಿಂತೂ ಮುಂಚೆ ಒಂದು 4-5 ವರ್ಷ ಸೊಪ್ಪು ಬೆಳೀತಾ ಇದೆ ಸರ್. ನಮ್ಮ ತಂದೆಯವರು ಮಾರ್ಗದರ್ಶನದಿಂದ ಬೆಳ್ಕೊಂಡು ಬರ್ತಾ ಇರೋದು. ನಾನು ಯಾವ್ಯಾವ ಸೊಪ್ಪು ಬೆಳೀತಾ ಇದ್ರಿ? ಆಗ ಜಾಸ್ತಿ ಅಂದರೆ ಕೊತ್ತಂಬರಿ, ಸಬ್ಬಸಿಗೆ, ಪಾಲಕ್ಕು, ಕಿಲ್ಕೆರೆ ಮತ್ತು ದಂಟು, ಮತ್ತು ಅದ್ರ ಜೊತೆ ಮೆಂತ್ಯೆ. ಈಗ ಯಾಕೆ ನಿಲ್ಲಿಸ್ಬಿಟ್ಟಿದ್ದೀರಿ? ಆ ಟೈಮಲ್ಲಿ ಸರ್ ಒಂದು ವಿದ್ಯಾಭ್ಯಾಸ ಇತ್ತು, ಅಷ್ಟೇ ಮಾಡೋಕ್ಕಾಗ್ತಿದ್ದು, ಬೆಳೆಯೋಕ್ಕಾಗ್ತಿರ್ಲಿಲ್ಲ. ಮತ್ತು ಅದರಿಂದ ಅಂತ ಇದು ನಂಗೆ ಲಾಭಾಂಶ ಸಿಗ್ತಿರಲಿಲ್ಲ. ಆಗ ಇನ್ನೂ ಬೇರೆ ಥರ ಬೆಳಿಬೇಕು, ಇನ್ನೂ ಸ್ವಲ್ಪ ಅದರ ಲಾಭಾಂಶ ಕಾಣಬೇಕು ಅಂದ್ಬಿಟ್ಟು ತರಕಾರಿಗೆ ನಾನು ಇದ್ದೆ ಸರ್. ಅಂದರೆ ಸೊಪ್ಪಿಗಿಂತ ತರಕಾರಿನ ಲಾಭ ಅನ್ನೋದು ಕಾಣ್ತಿದ್ದೀನಿ ಸರ್. ನನಗೆ ಆಲ್ರೆಡಿ ಬೆಳೀತಾ ಇರೋದು, ಅದನ್ನೇ ಸರ್ ಬೆಳೀತಿರೋದು. ಹೌದಾ? ಹೌದು ಸರ್. ತರಕಾರಿಯಲ್ಲೇ ಬದುಕನ್ನು ಕಟ್ಕೊಂಡಿದ್ದೀನಿ ಸರ್ ನಾನು. ಅಲ್ವಾ? ಹೌದು ಸರ್. ವ್ಯಾಪಾರನೂ ಮಾಡ್ತೀರಾ? ಹೌದು ಸರ್. ನಾವೇನು ಮಾಡ್ತೀವಿ ಅಂದರೆ, ನಾನು ಬೆಳೆದಂಥ ತರಕಾರಿಗಳನ್ನ ಮನೆಯಲ್ಲೇ ಮಡ್ಕೊಂಡು ಮತ್ತು ಅಕ್ಕಪಕ್ಕದ ಅಂಗಡಿಗಳಿಗೂ ಡೈರೆಕ್ಟಾಗಿ ನಾನು ಕೊಡ್ತೀನಿ ಸರ್ ತಗೊಂಡೋಗಿ. ಅದನ್ನು ಇನ್ನೂ ಜಾಸ್ತಿ ಮೊತ್ತವಾಗಿ ಬೆಳೆಯೋದ್ರಿಂದ ಗನ್ನೋಸು ಅಂತ ರೈತ ಇದ್ರದ್ದು ಇದೆ ಸರ್, ಅಲ್ಲೂ ಸ್ವಲ್ಪ ವ್ಯಾಪಾರ ಮಾಡ್ತೀನಿ ಮತ್ತು ಆರಾಮ್ಸಿಗೂ ಕಳಿಸ್ತೀನಿ ಸರ್. ಅಂದರೆ ಮೊದಲನೇದು ನೇರ ಮಾರಾಟ? ಹೌದು ಸರ್. ಅಕ್ಕಪಕ್ಕದ ಮನೆಯವರಿಗೆ ಕೊಡ್ತೀರಿ? ಮನೆಯಲ್ಲೂ ಮಾರಾಟ ಆಗುತ್ತೆ, ಮತ್ತು ಜಮೀನಿಗೂ ಬಂದು ತಗೊಂಡು ಹೋಗ್ತಾರೆ ಸರ್ ಅಲ್ಲೇ. ಪರವಾಗಿಲ್ಲ. ಹೌದು ಸರ್. ಹಂಗಂದ್ರೆ ಮೇನ್ ರೋಡಲ್ಲೇ ನಮ್ಮದು ಜಮೀನು ಇರೋದ್ರಿಂದ ಸರ್ ಅಲ್ಲಿಗೆ ಬಂದು ನಮ್ಮ ಹತ್ರ ನೇರವಾಗಿ ತಗೊಂಡು ಹೋಗ್ತಾರೆ ಸರ್. ಯಾವ ತರಹ ಗ್ರಾಹಕರನ್ನು ಹುಡುಕೊಂಡಿದ್ದೀರಪ್ಪ? ಮೇನ್ ರೋಡ್ಗೆ ಬಂದು ತಗೊಂಡೋಯ್ತಾರೆ ಅಂದ್ರೆ ಜಮೀನು ಮೇನ್ ರೋಡ್ರಿಂದ ಸರ್ ಎಲ್ಲ ಓಡಾಡೋದ್ರಿಂದ ಮತ್ತೆ ಆಲ್ರೆಡಿ ನಮ್ಗೆ ಸ್ವಲ್ಪ ಪರಿಚಯ ಇರೋದ್ರಿಂದ ಸರ್ ಎಲ್ಲ ಬಂದು ಅಲ್ಲೇ ತಗೊಂಡೋಗ್ತಾರೆ. ಬೋರ್ಡ್ ಗೇಟ್ ಹಾಕಿದಾರೆ ಅಲ್ಲಿ ನೇರವಾಗಿ ತರಕಾರಿ ಸಿಗುತ್ತೆ. ಸುಮ್ಮನೆ ಒಂದು ಹೆಸರು ಅಷ್ಟೇನೆ ಸರ್ ಅದು. ಹೌದಾ? ಗೊತ್ತು ಪರಿಚಯ ಇರೋರು ಅವ್ರಿಗೊಬ್ಬರು ತಿಳಿಸೋದ್ರಿಂದ ತಗೊಂಡೋಗ್ತಾರೆ. ಮಂಜು ಅವರ ತರಕಾರಿ ಅಂತ ತಗೊಂಡೋಯ್ತಾರೆ. ಏನು ವಿಶೇಷ ನೀವು ಬೆಳೆಯೋ ತರಕಾರಿದು? ಕೆಮಿಕಲ್ ಜಾಸ್ತಿ ಯೂಸ್ ಮಾಡಲ್ಲ ಸರ್. ಅಂದರೆ ನಾವು ಸಾವಯವನ ಮಾಡೋಕ್ಕಾಗಲ್ಲ. ಅಂದರೆ ಆದಷ್ಟು ನಾನು ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡ್ತೀನಿ ಸರ್ ಆದಷ್ಟು. ಯಾಕಂದರೆ ಎಲ್ಲನೂ ಜಮೀನು ಫಲವತ್ತೆ ಹೋಗಬಾರ್ದು ಅಂದ್ಬಿಟ್ಟು ಗೊಬ್ಬರ ಹಾಕಿನೇ ಸರ್ ಸ್ವಲ್ಪ ಜಾಸ್ತಿ ಬೆಳೆ. ಅಂದರೆ ಕೆಮಿಕಲ್ ಯೂಸ್ ಮಾಡ್ತೀನಿ ಅಂದರೆ ಅಷ್ಟು ಯೂಸ್ ಮಾಡಲ್ಲ ಸರ್. ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು ಅಂದ್ರೆ ಮನೇಲಿ ಹೊಸ ಇರಬೇಕಲ್ವಾ? ಹೌದು ಸರ್, ಎರಡು ಹಸು ಇದೆ. ಎರಡೇ? ಮತ್ತೆ ಅದಕ್ಕೇನು ಮಾಡಿದ್ದೀನಿ ಸರ್, ನಾನು ಪಕ್ಕದಲ್ಲಿ ತಗೊಳ್ತೀನಿ ಸರ್, ಅಕ್ಕಪಕ್ಕವ್ರದ್ದು ಗೊಬ್ಬರ ಇದೆ, ಅವ್ರ ಹತ್ರ ನಾನು ತಗೊಂಡೆ ಸರ್. ಪ್ರತಿಯೊಂದು ಬೆಳೆಗೂ ಗೊಬ್ಬರ ಹಾಕೊಂಡೆ ಸರ್ ನಾನು ಇವತ್ತವರೆಗೂ ಬೆಳೀತಾ ಇರೋದು. ಓಕೆ. ಹಸು ಜೊತೆಗೆ ಏನಾದರೂ ಕುರಿ ಕೋಳಿ ಆಡು ಮೇಕೆ? ಇಲ್ಲ ಇಲ್ಲ ಸರ್. ಇಂಥವೇನು ಇಟ್ಕೊಂಡಿಲ್ಲ ಸರ್? ಇಲ್ಲ ಸರ್, ಹಸುಗಳು ಎರಡೇ ಅಷ್ಟೇ. ತರಕಾರಿ ಬಿಟ್ಟರೆ ನಿಮ್ಮ ಜಮೀನಲ್ಲಿ ಬೇರೆ ಮರ ಗಿಡ ಏನು? ತೆಂಗು ಇದೆ ಸರ್. ತೆಂಗು ಇದೆ ಸರ್. ಎಷ್ಟಿದೆ ತೆಂಗು? ಟೋಟಲ್ ಬಂದು ಒಂದು 200 ತೆಂಗು ಮರ ಇದೆ ಸರ್. ಓಹೋ. 45 ವರ್ಷದ ಪ್ರಾಯದ ಒಂದು 80 ಸಸಿ ಇದೆ, ನಮ್ಮ ತಂದೆಯವರು ಹಾಕಿದ್ದು. ಮತ್ತೆ ನನ್ನ ಇದರಿಂದ ಸರ್ ನಾನು ಒಂದು 4 ಕ್ಯಾಚ್ ಮಾಡಿ, ಒಂದು 40 ಸಸಿ, ಮತ್ತೆ ಇನ್ನೊಂದು 30 ಸಸಿ, ಇನ್ನೊಂದು 40 ಸಸಿನ ಸ್ಟೆಪ್ ಬೈ ಸ್ಟೆಪ್ 3 ಬೆಳೆ ಮಾಡಿಕೊಂಡಿದ್ದೀನಿ. ಅಂದ್ರೆ ಈಗ ನಿಮ್ ನಾಲ್ಕು ಎಕರೆ ಜಮೀನು ತುಂಬಾ ತೆಂಗಿದೆ. ಪ್ರತಿಯೊಂದು ಜಮೀನು ಇದೆ ಸರ್. ಮತ್ತೆ ತೆಂಗಿನ ಒಳಗಡೆ ನೀವು ತರಕಾರಿ ಬೆಳೀತಿದ್ರಿ? ಹಂಗೆ ಹೇಳಿ. ಮತ್ತೆ ಬೇರೆ ಗಿಡಗಳನ್ನ ಏನ್ ಹಾಕೊಂಡಿಲ್ವೇ? ಹಣ್ಣಿನ ಗಿಡಗಳು ಇದೆ ಸರ್, ಮಾವು ಇದೆ, ಮತ್ತೆ ಹಲಸಂದು ನೆಟ್ಟಿದ್ದೀನಿ ಮಧ್ಯದಲ್ಲಿ ಸರ್. ಸ್ವಲ್ಪ ಅಂತರ ಕೈಕೊಂಡಿದ್ದೀನಿ, ಯಾಕಂದ್ರೆ ತರಕಾರಿ ಬೆಳೆ ಬೆಳಿಬೇಕಲ್ಲ, ಅದೊಂದನೇ ನಂಬ್ಕೋಬಾರ್ದು ಅಂದ್ಬಿಟ್ಟು ಅದನ್ನು ಸ್ವಲ್ಪ ಮದ್ ಮಧ್ಯ ಹಾಕಿದೀವಿ. ಮತ್ತೆ ಮದ್ ಮಧ್ಯ ಒಂದು ಸ್ವಲ್ಪ ಹೂವು ಹಾಕೊಂಡಿದ್ದೀವಿ ಮನೆ ಬಳಕೆಗೆ. ಓ, ಮೇಡಮ್ ಮುಡ್ಕೊಳಕ್ಕೆ. ಹೌದು ಸರ್. ಹೂ ಅಂದ್ರೆ ತುಂಬಾ ಇಷ್ಟವನಾ ಮೇಡಮ್? ಸರ್, ಶಶಿಕಲಾ ಮಲ್ಲಿಗೆ ಅಂದ್ರೆ ತುಂಬಾ ಇಷ್ಟ. ಯಾವ ಮಲ್ಲಿಗೆ? ಮೈಸೂರು ಮಲ್ಲಿಗೆನಾ, ದುಂಡು ಮಲ್ಲಿಗೆನಾ, ಯಾವ ಮಲ್ಲಿಗೆ ಇಷ್ಟ? ಮೈಸೂರು ಮಲ್ಲಿಗೆ ಇಷ್ಟ ಸರ್. ಏನೇನು ಹೂ ಬೆಳಿತೀರಿ ಹೇಳಿ? ಅಲ್ಲಿ ಕನಕಾಂಬರ ಬೆಳಿತೀವಿ, ಮತ್ತೆ ದಾಸವಾಳ, ಕಾಕಡಾವು ಎಲ್ಲಾನು ಹಾಕೊಂಡಿದ್ದೀವಿ ಸರ್. ಹೇಳಿ ಅಮ್ಮ, ನಿಮ್ಮೂರು ಯಾವುದು? ಶಶಿಕಲಾ ಅವ್ರದ್ದು? ನಮ್ಮ ತಾಯಿ ಮನೆ ಬಸಳ್ಳಿ ಉಂಡಿ. ನಾನು ಮದುವೆ ಆಗಿರೋದು ಅಂಚೆಯ ಗ್ರಾಮಕ್ಕೆ. ಅಲ್ವೇ? ನಿಮ್ಮ ವಿದ್ಯಾಭ್ಯಾಸ? ನಾನು 9th ಸ್ಟ್ಯಾಂಡರ್ಡ್ ಅಷ್ಟೇನೆ ಸರ್. ಯಾಕೆ ಮುಂದೋದ್ಲಿಲ್ಲವ? ಇಲ್ಲ, ಕಳಿಸ್ಲಿಲ್ಲ ಸರ್ ಅವಾಗ. ಹೌದಾ? ಬೇಡ ಅಂದ್ಬಿಟ್ರೆ? ಬೇಡ ಅಂದ್ಬಿಟ್ರೆ ಮನೆ. ನಿಮಗೆ ಇಷ್ಟ ಐತೆ? ನನಗೂ ಅಷ್ಟಕ್ಕಷ್ಟೇ ಸರ್, ಅದಕ್ಕೆ ಬೇಡ ಅಂದ್ಬಿಟ್ಟು. ಇಲ್ಲ ಬೇಡ ಅಂತ ಅಂದ್ರೆ, ಹೋಗು ಬರೋದಕ್ಕೆ ಒಂದ್ ಸ್ವಲ್ಪ ನಮ್ಮೂರಲ್ಲಿ ಸ್ಕೂಲ್ ಇರ್ಲಿಲ್ಲ, ಪಕ್ಕದವ್ರಿಗೆ ಹೋಗ್ಬೇಕು ಅದಕ್ಕೆ. ಆಯ್ತು. ಸ್ಕೂಲ್ ಬಿಡಿಸ್ಬಿಟ್ ಮೇಲೆ ಮನೆ ಕೆಲಸ ಮಾಡ್ಕೊಂಡಿದ್ದ? ಮನೆ ಕೆಲಸ ಮಾಡ್ಕೊಂಡು ಅವಾಗ ನಾವು ರೇಷ್ಮೆ ಬೆಳೀತಾ ಇದ್ದೋ ನಮ್ಮ ತಾಯಿ ಮನೆಯಲ್ಲಿ. ಅಲ್ಲಿ ಮನೆ ಕೆಲಸ ಮಾಡಿಸ್ಕೊಂಡು ಮದುವೆ ಮಾಡಿ ಕಳಿಸಿದ್ರು. ರೇಷ್ಮೆ ಕೆಲಸ ಏನು ಮಾಡ್ತಿತ್ತಿಲ್ವೇ? ಹಾ, ಮಾಡ್ತಿದ್ದೆ. ಏನೇನು ಮಾಡ್ತಿದ್ರಿ ಅಂದ್ರೆ, ಅವರು ಹೊರಗಡೆಯಿಂದ ಸೊಪ್ಪು ತಗೊಂಡ್ಬಂದು ಕೊಡ್ತಿದ್ರು, ಮನೇಲಿ ಸೊಪ್ಪೆಲ್ಲ ಹಾಕ್ತಿದ್ದೋ ಎಲ್ಲಾನು ಮಾಡ್ತಿದ್ದ. ಮತ್ತೆ ರೇಷ್ಮೆ ಗೂಡು ಬರುತ್ತಲ್ಲ ಅದೆಲ್ಲ ಬಿಡಿಸ್ತಿದ್ದೋ ಎಲ್ಲಾನು ಮಾಡ್ತಿದ್ದೆ ಸರ್. ಮತ್ತೆ ಯಜಮಾನರಿಗೆ ಕೇಳಿಲ್ಲ ರೇಷ್ಮೆ ಮಾಡಿ ಅಂತ? ಬರೀ ತರಕಾರಿನೇ ಬೆಳ್ಕೊಂಡವ್ರೆ. ಅವ್ರಿಗೆ ತುಂಬಾ ಇಷ್ಟ ಸರ್ ತರಕಾರಿ ಬೆಳೆಯೋದು. ಹೌದಾ? ನೀವು ರೇಷ್ಮೆ ಮೇಲೆ ಪ್ರೀತಿ ಬೆಳೆಸ್ಬೇಕಿತ್ತು. ಬೇಡ ಅಂತೀರ? ಬೇಡ ಅಂತ. ಹೌದಾ? ನಿಮ್ ತಂದೆಗೆ ಏನು ಆದಾಯ ಬರ್ತಿತ್ತಿಲ್ಲ ನಾವು ರೇಷ್ಮೆ ಮಾಡಿ? ಬರ್ತಿತ್ತು ಸರ್. ಮತ್ತೆ ಅವ್ರಿಗೆ ಹೇಳಿ ಹಸಿ ರೇಷ್ಮೆನೂ ಹಾಕೋಣ ಚೆನ್ನಾಗಿ. ಅಂದ್ರೆ ಇವಾಗ ಹುಷಾರಿಲ್ಲ ಅವ್ರಿಗೆ, ಅದಕ್ಕೆ ಆಗಲ್ಲ ಸರ್. ಯಾರಿಗೆ? ನಮ್ಮ ತಂದೆಗೆ. ನಿಮ್ಮ ಯಜಮಾನ್ ಹುಷಾರಾಗವರಲ್ಲ? ನಮ್ಮ ಯಜಮಾನ್ರು ತರಕಾರಿ ಬೆಳೀತಾರೆ ಸರ್. ಹೌದಾ? ನಿಮಗೆ ತರಕಾರಿ ಬೋ ಇಷ್ಟ? ತರಕಾರಿ ಬೋ ಇಷ್ಟ ಆಗಿದೆ ಸರ್. ಹೌದಾ? ಯಾಕೆ ಇಷ್ಟ ಆಗುತ್ತೆ? ತುಂಬಾ ಇಷ್ಟ ಸರ್ ತರಕಾರಿ ಅವ್ರಿಗೆ ಬೆಳೆಯಕ್ಕೆ, ಆದಾಯನು ಇರುತ್ತೆ. ಅಂದ್ರೆ ಚೆನ್ನಾಗಿ ದುಡ್ಡು ಕಾಸು ತಂದ್ಕೊಡ್ತಾ ಇರ್ತಾರೆ. ತಂದ್ಕೊಡ್ತಾ ಇರ್ತಾರೆ, ನಮ್ಮ ಮನೇಲಿ ನಿಭಾಯಿಸ್ಕೊಂಡು ಹೋಗ್ಬೇಕಷ್ಟೇ. ಹೌದಾ? ಎಷ್ಟು ಗಾದ್ರೇಜ್ ಬೀರುಗಳನ್ನೆಲ್ಲ ಇಟ್ಕೊಂಡಿದ್ದೀರಾ ದುಡ್ಡು ಇಟ್ಕೊಳಕ್ಕೆ? ಎರಡಿದೆ ಸರ್. ಬಹಳ ಪ್ರಾಮಾಣಿಕವಾಗಿ ಹೇಳ್ತೀರಾ. ಸರಿ ತಾಯಿ, ಹಂಗೆ ಇರಿ. ಈಗ ವ್ಯವಸಾಯದ ಕೆಲಸ ನೀವೇನೇನು ಮಾಡ್ತೀರಿ? ನಾವು ತೋಟಕ್ಕೆ ಹೋಗ್ತೀವಿ, ಮನೇಲಿ ಅಡುಗೆ ಗಿಡಿಗೆ ಎಲ್ಲ ಮಾಡ್ಕೊಡ್ತೀವಿ, ಟೊಮೊಟೊ ಗಿಮೊಟೊ ಎಲ್ಲ ಫಿಲ್ಟರ್ ಮಾಡ್ತೀವಿ. ನಮ್ಮ ಕೈಲಿ ಏನಾಗುತ್ತಾ ಕೆಲಸ ಎಲ್ಲ ಮಾಡ್ತೀವಿ. ಅದನ್ನೇ ಹೇಳಿ, ಏನೇನು ಮಾಡ್ತೀರಾ? ಫಿಲ್ಟರ್ ಅಂದ್ರೆ ಏನು? ಟೊಮೊಟೊ ಅಂದ್ರೆ ಟೊಮೊಟೊ ಚೆನ್ನಾಗಿರೋದು ಬೇರೆ, ಸಣ್ಣದು ಬೇರೆ, ಹೋಗಿರೋದ್ಬೆಲ್ಲ ಬೇರೆ ಹಾಕೊಡ್ತೀವಿ. ಈಗ ಯಜಮಾನರು ಟೊಮೆಟೊ ಬೆಳೀತಾರೆ, ಟೊಮೆಟೊ ಸೌತೆಕಾಯಿ ಬೆಳೀತಾರೆ. ಸೊ ನಿಮ್ಮ ಮನೆಗೆ ಬಂದ್ರೆ ಯಾವಾಗಲೂ ಟೊಮೆಟೊ ಸಾರು ಸೌತೆಕಾಯಿ ಬಜ್ಜಿನೇನಾ? ಇಲ್ಲ ಸರ್, ಎಲ್ಲ ವೆರೈಟಿನೂ ಮಾಡ್ತೀವಿ. ಹೌದಾ? ಮತ್ತೆ ಬೇರೆದ್ ಬೆಳೆಯೋದಿಲ್ವಲ್ಲ ಅವರು? ಇಲ್ಲ ಸರ್, ಬೇರೆ ಏನು ಬೆಳೆಯಲ್ಲ. ಮತ್ತೆ ಬೇರೆ ತರಕಾರಿ ಎಲ್ಲ ಕೊಂಡ್ಕೋತೀರ? ತಗೋಬಿಡ್ತೀವಿ. ಮನೆ ಹಿಂದ್ಗಡೆ ಬೀನಿಸ್ ಹಾಕ್ತಾರೆ ಮನೆಗೆ, ಮೆಣಸಿನ್ಕಾಯಿ ಎಲ್ಲ ಹಾಕ್ತಾರೆ, ಮನೆ ಎಲ್ಲ ಯೂಸ್ ಆಗುತ್ತೆ. ನೀವೇನಾದ್ರು ಒಂದ್ ಸಣ್ಣ ಕೈ ತೋಟ ತರ ಏನಾದ್ರು ಮಾಡ್ಕೊಂಡಿದ್ದೀರಾ? ಅಲ್ಲ, ತೋಟತ್ರನೇ ಮಾಡ್ಕೊಂಡಿದ್ದಾರೆ. ಈಗ ಟೊಮೊಟೊ ಹಾಕ್ತಾರಲ್ಲ, ಅದಕ್ಕೆ ಬೀನಿಸು ಹಾಕ್ತಾರೆ ಒಳಗಡೆ, ಮೆಣಸಿನ್ಕಾಯಿನೂ ಹಾಕ್ತಾರೆ. ಚೆನ್ನಾಗಿರುತ್ತೆ? ಚೆನ್ನಾಗಿರುತ್ತೆ. ಎರಡು ಹಸು ಇದೆ? ಎರಡು ಹಸು ಇದೆ ಸರ್. ಅದು ನೀವೇ ನೋಡ್ಕೋಬೇಕಾ? ಇಲ್ಲ, ಇಬ್ರು ನೋಡ್ಕೊಂಡು ಹೋಗ್ತೀವಿ. ಇಬ್ರು ನೋಡ್ಕೊಂಡು ಹೋಗ್ತೀವಿ. ಒಂದಸು ನೀವು, ಒಂದಸು ಅವರು? ಇಲ್ಲ ಸರ್, ಎರಡನ್ನು ಜೊತೆಲಿ ನೋಡ್ಕೋತೀವಿ. ಎರಡನ್ನು ಜೊತೆಲಿ ನೋಡ್ಕೋಬೇಕು. ಆಯ್ತಮ್ಮ. ಮೇವೇನು ಬೆಳ್ಕೋತೀರ ಹಸುಗೆ? ಫಾರಮ್ ಹುಲ್ ಇದೆ, ಅದು ಹಾಕೊಂತೀವಿ ಸರ್. ಬರೀ ಫಾರ್ಮಲ್ ಕೊಟ್ಟು ಇಲ್ಲ ತಿಂಡಿ ಎಲ್ಲ ಕೊಡ್ತೀವಿ. ಏನೇನ್ ಕೊಡ್ತೀರಿ ಹೇಳಿ? ಅದೇ ಹಿಂಡಿ ಕೊಡ್ತೀವಿ, ಬೂಸ ಕೊಡ್ತೀವಿ, ಪೀಡ್ಸ್ ಎಲ್ಲ ಇದೆಯಲ್ಲ ಅದೆಲ್ಲ ಹಾಕೊಡ್ತೀವಿ ಸರ್. ಅಂದ್ರೆ ಡೈರಿಗೆ ಹಾಲಾಕ್ತೀರಾ? ಡೈರಿಗೆ ಹಾಲಾಕ್ತೀವಿ ಸರ್. ನಮ್ಮ ಮನೆಗೆ ಎಷ್ಟು ಬೇಕಷ್ಟು ಮಡ್ಕೊಂಡು ಡೈರಿಗೆ ಹಾಕ್ಬಿಡ್ತೀವಿ ಸರ್. ನೀವೆಷ್ಟು ಮಡಿಕತ್ತೀರಿ? ನಮ್ಗೆ 2 ಲೀಟ್ರ್ ಬೇಕು ಸರ್. ಬೇಕೇ ಬೇಕು? ಬೇಕು ಸರ್. ಮನೆಯಲ್ಲಿ ಆಳುಗಳೆಲ್ಲ ಬರ್ತಾರೆ, ಮಕ್ಕಳಿಗೆಲ್ಲ ಹಾಲು ಕೊಡಬೇಕು, ನಮ್ಮ ಮನೆಯವರೆಲ್ಲ ಹಾಲು ಕುಡಿತಾರೆ, ಅಲ್ಲೆಲ್ಲ ಮಡಿ ನಮ್ಮ ಮನೆಗೆ ಎಷ್ಟು ಬೇಕಷ್ಟು ಮಡ್ಕೊಂಡು ಬೇಕಂತ ಯೂಸ್ ಮಾಡ್ಕೊಬಿಡ್ತೀವಿ. 2 ಲೀಟ್ರ್ ದಿನಕ್ಕೋ ಒಂದು ಹೊತ್ತಕ್ಕೋ ಸರ್? ದಿನಕ್ಕೆ 2 ಲೀಟ್ರ್ ಬೇಕು, ಸಾಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ತಗೋತೀವಿ. ಮಡಿಕತ್ತೀರಿ? ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲರೂ ಮನೆಯಲ್ಲೇ ಮಾಡ್ಕೊಳ್ತೀವಿ. ಚೆನ್ನಾಗಿ ತಿಂತೀರಾ? ಹಾಂ, ಚೆನ್ನಾಗಿ ತಿಂತೀವಿ ಸರ್. ಅಲ್ವಾ, ಮೊಸರು ಯೂಸ್ ಮಾಡ್ತೀವಿ, ತುಪ್ಪ, ಬೆಣ್ಣೆ. ಅಂದ ಮನೆಯವ್ರಿಗೆ ಬೆಣ್ಣೆ ಅಂದ್ರೆ ತುಂಬಾ ಇಷ್ಟ, ತುಪ್ಪ ಅಂದ್ರೂ ತುಂಬಾ ಇಷ್ಟ. ಯಾಕೆ ಅಷ್ಟೊಂದು ಇಷ್ಟ? ಅವಾಗ್ಲಿಂದ ಇಷ್ಟ ಸರ್ ಅವ್ರಿಗೆ. ಬೆಣ್ಣೆ ಜೊತೆಗೆ ಏನ್ ರೊಟ್ಟಿ ಇಷ್ಟನಾ? ಹಾ, ರಾಗಿ ರೊಟ್ಟಿ, ಉಚ್ಚಲ್ ಚಟ್ನಿ ಎಲ್ಲ ಮಾಡ್ತೀವಿ ಸರ್, ಅಕ್ಕಿ ರೊಟ್ಟಿ ಎಲ್ಲಾನು ಮಾಡ್ತೀವಿ. ಹಾಗಾಗಿ ರೊಟ್ಟಿ ಜೊತೆ ಬೆಣ್ಣೆ, ಬೆಣ್ಣೆ ಮತ್ತೆ ತುಪ್ಪ. ಅವ್ರಿಗೆ ಡೈಲಿ ತುಪ್ಪ ಇರ್ಬೇಕು ಸರ್. ನಿಮ್ಗೆ? ನಾವು ಜಾಸ್ತಿ ಯೂಸ್ ಮಾಡಲ್ಲ. ಯಾಕೆ? ದಪ್ಪಗಾಗ್ಬಿಡ್ತೀನಿ ಅಂತಲ್ಲ. ಅವ ತುಪ್ಪ ತಿಂದ ತೆಳ್ಳಗೆ ಇದಾರಲ್ಲ. ಇಲ್ಲ ಸರ್, ಅವ್ರು ಡೈಲಿ ತುಪ್ಪ ಬೇಕಲೇಬೇಕು. ಒಳ್ಳೇದಮ್ಮ, ಚೆನ್ನಾಗಿ ಗಟ್ಟಿಯಾಗಿ ತಿಂದ್ರಲ್ವೇ ಕೆಲಸ ಮಾಡಕ್ಕ. ಮುದ್ದೆ ಗಿದ್ದೆ ಎಲ್ಲ ಹಾಕತ್ತಾರ ತಿಂತಾರೆ ಸರ್. ಅಡಿಗೆ ಎಲ್ಲ ಮಾಡ್ತೀರಾ? ಅಡಿಗೆ ಎಲ್ಲ ಮಾಡ್ತೀವಿ. ಹೌದಾ? ಏನೇನ್ ಮಾಡ್ತೀರಿ ಪೆಸಲ್ ಅಂದ್ರೆ? ಪೆಸಲ್ ಜಾಸ್ತಿ ಸರ್, ನಮ್ದು ರೊಟ್ಟಿ, ರಾಗಿ ರೊಟ್ಟಿ ಹೇಳಿದ್ರಲ್ಲ, ಅಕ್ಕಿ ರೊಟ್ಟಿ ಎಲ್ಲ ಜಾಸ್ತಿ ಸರ್. ಬುಟ್ಟಿ ಹೇಳಿ, ಮುದ್ದೆ, ಬಾತು, ಚಿತ್ರಾನ್ನ ಎಲ್ಲ ವೆರೈಟಿ ಮಾಡ್ತೀವಿ. ಹೌದಾ? ಅಲ್ಲ, ನೀವು ಸ್ಪೆಷಲ್ ಆಗಿ ಏನ್ ಮಾಡ್ತೀರಾ ಮಂಜುವರ್ಗ್ ಇಷ್ಟವಾದ್ದು ಅಂತ ಕೇಳ್ತೀನಿ. ಮಂಜುವರ್ಗ್ ಇಷ್ಟವಾದ್ದು ಅಂದ್ರೆ ಪಲಾವ್ ಇಷ್ಟ ಸರ್ ಅವ್ರಿಗೆ, ರವೆ ಇಡ್ಲಿ ಪಲಾವ್ ಅಂದ್ರೆ ಇಷ್ಟ. ಹೇಳಿ ಮಂಜುವರೇ, ಟೊಮಾಟೋ ಹೇಗೆ ಬೆಳಿಬೇಕು ನಿಮ್ಮ ಅನುಭವದ ಪ್ರಕಾರ? ಆಗಿನ ಬೆಳವಣಿಗೆಯಲ್ಲಿ ಸರ್ ಭಾಳ ಕಷ್ಟ ಇತ್ತು ರೈತರಿಗೆ, ಆದರೆ ಇವತ್ತಿನ ಇದರಲ್ಲಿ ಸರ್ ಆದಷ್ಟು ಈಜಿ ಇದೆ ಸರ್ ಬೆಳೆಯೋಕ್ಕೆ. ಇವತ್ತಿನ ಟೆಕ್ನಾಲಜಿ ಹಿಂದೇನು ಕಷ್ಟ ಇತ್ತು, ಈಗೇನು ಸುಲಭ ಆಗಿರೋದು ಅಂದರೆ ಸರ್ ಅವತ್ತಿದ್ದಲ್ಲಿ ಹೇಗಿತ್ತು ಅಂದರೆ ಸರ್ ಯಾವ ಥರ ಬೆಳೆಯಬೇಕು ಅನ್ನೋದು ಇದಿರಲಿಲ್ಲ, ಮತ್ತು ಇಷ್ಟು ಶೀಲ್ಡು ಅಂದರೆ ಇಷ್ಟು ಜಾಸ್ತಿ ಸಿಗ್ತಿರ್ಲಿಲ್ಲ ಹಣ್ಣು. ವ್ಯಾಪಾರದಲ್ಲಿ ನಷ್ಟ ಅನ್ಕಾಣೋರು ರೈತರು, ಒಂದು ಬೆಳೆ ಹಾಕ್ಬಿಡ್ತು ಅಂದರೆ ಅದರಲ್ಲಿ ವ್ಯಾಪಾರ ಸಿಕ್ತಿಲ್ಲ ಅಂತಂದರೆ ಇನ್ನು ಹಾಕೋಕ್ಕೆ ಹೋಗ್ತಿರ್ಲಿಲ್ಲ. ಅದು ಇನ್ನೇನು ಮಾಡೋರು, ಬೆಳೆ ಬೆಳೆದಲ್ಲೇ ಲಾಭ ಇಲ್ಲ ಅಂದ್ಬಿಟ್ಟು ಇದು ಮಾಡ್ಬಿಡ್ತಿದ್ರು. ಆದರೆ ಇವತ್ತಿನ ದಿನ ಹಂಗಿಲ್ಲ ಸರ್ ತಂತ್ರಜ್ಞಾನ. ಒಂದು ಬೆಳೆಯಲ್ಲಿ ಒಂದು ಪೈರು ನೆಟ್ಟಿದ್ರೆ ಇದರಲ್ಲಿ ಇಷ್ಟೇ ಹಣ್ಣು ಬರಬೇಕು ನಮಗೆ ಅನ್ನೋದು ಒಂದು ಇದಿದೆ. ಆ ಬೆಳೆಗೋಸ್ಕರ ನಾವು ಎಲ್ಲ ಥರ ಪ್ರಯತ್ನ ಪಡ್ತೀವಿ, ಮತ್ತು ಅದ್ರ ತಕ್ಕನಾಗಿ ಮೆಡಿಷನ್ಗಳಿದೆ ಸಿಗುತ್ತೆ. ಈಗ ಮೊದಲು ಸರ್ ಎಲ್ಲ ಏನು ಮಾಡೋದಂದ್ರೆ ಜಮೀನು ಆರಂಭ ಮಾಡೋರು, ಉತ್ಬಿಡೋರು, ನೆಟ್ಬಿಟ್ಟು ಗೊಬ್ಬರ ಕಟ್ಬಿಟ್ರೆ ಮುಗಿದೋಯ್ತು, ಮಳೆ ಉದ್ರೆ ಸಾಕು ಅಂತೀರ. ಆದರೆ ಇವತ್ತಿನ ಹಂಗಿಲ್ಲ ಸರ್, ಪಂಪ್ಸೆಟ್ಗಳಿದೆ, ನೀರಾವರಿ ಇದೆ, ಟ್ರೆಂಚಿಂಗ್ ಇದೆ, ಡ್ರಿಪ್ಸ್ ಇದೆ, ಎಲ್ಲ ಥರನೂ ಇದೆ. ಮೊದಲೆಲ್ಲ ನೆಲದಲ್ಲಿ ಲಭಿಸೋರು, ಆದರೆ ಇವತ್ತಿನೆಲ್ಲ ದೊಣ್ಣೆ ಕಟ್ಟಿ ಬೆಳೆ ಬೆಳಿತೀವಿ ಸರ್ ಈಗ. ಅದರಿಂದ ನಮಗೆ ಇವತ್ತಿನ ಲಾಭಾಂಶನ ಕಡಿದೀನಿ ಸರ್. ನಷ್ಟನೂ ಇದೆ, ಇದು ನಷ್ಟನೂ ಅನುಭವಿಸಿದ್ದೀನಿ, ಆದರೆ ಇವತ್ತಿನ ಲಾಭದಲ್ಲಿ ಇದ್ದೀನಿ ಸರ್ ಇವತ್ತಿನ. ಸಾಮಾನ್ಯವಾಗಿ ಟೊಮೆಟೊ ಬೆಳೆಯೋರು ಈ ಮಾತು ಹೇಳಲ್ಲ ಅಲ್ವೇ? ಹೌದು ಸರ್. ಯಾಕೆಂದ್ರೆ ಟೊಮೆಟೊ ಬೆಳೆದೆ ತಿಪ್ಪಿಗೆ ಹಾಕ್ದೆ, ಇಲ್ಲ APMC ಚಲ್ಬಿಟ್ಟು ಗಾಡಿ ಓಡಿಸ್ದೆ, ಈ ಥರದ್ದೇ ನಾವು ಮಾತು ಕೇಳೋದು. ನೀವು ಅದೆಂಗೆ ಟೊಮೆಟೊ ಬೆಳೆದ ಆದಾಯ ಮಾಡ್ತಿದ್ರಿ ಸರ್? ನಾನು ವಸ್ತಿಲಿ ಸರ್, ನಾನು ಶುರು ಮಾಡಿದಾಗ ಸರ್ ನನಗೆ 22 ವರ್ಷದ ಹುಡುಗ ಇದ್ದಾಗ ನಾನು ಶುರು ಮಾಡಿದಾಗ ನಮ್ಮ ತಂದೆಯವ್ರು ವಸ್ತಾಗ ಒಂದು ಜಮೀನು ತಗೊಂಡಿದ್ರೆ ಸರ್ ಅದನ್ನು. ಆಗ ನಾನು ಟೊಮೆಟೊ ಹಿಂಗೆ ಬೆಳೆದೆ, ನನ್ನ ಹಣ ಬರಕಾಚಾರ ಸರಿಲ್ಲವೇನೋ, ವ್ಯಾಪಾರ ಡೌನ್ ಆಗೋಗಿತ್ತು, ವ್ಯಾಪಾರ ಇರಲಿಲ್ಲ, ಆದರೆ ನನಗೆ ಗೊತ್ತಿರಲಿಲ್ಲ. ಆಗೇನು ಮಾಡಿದೆ ಅಂದರೆ ಟೊಮೆಟೊನೆ ಬೆಳೆದೇ ತಗೊಂಡೋದೆ ರೈಟ್ ಬರೀಕ್ಕೆ. ಆವಾಗ ಹೆಂಗಿತ್ತು ಅಂದರೆ ಗೂಡಲ್ಲಿ ತಗೊಂಡು ಹೋಗ್ತಾ ಇದೆ, ಆವಾಗ ಗೂಡ ಆವಾಗೆಲ್ಲ ಎಷ್ಟು ಅಂದರೆ 20 ರೂಪಾಯಿ 30 ರೂಪಾಯಿ, ಅದು ನಾವು ಬೆಳೆದಿದ್ದು ಬೆಳಗ್ಗೆ ಓದ್ಕೋ ಆ ಲಾಸ್ ಏನಂದ್ರೆ ಕಂಡುಬಿಡ್ತು. ನನಗೆ ಗೊತ್ತಾಗಲ್ಲ, ತಳಬೇಕು 50 ರೂಪಾಯಿ ಪರಿಸ್ಥಿತಿ ಬಂತು ನನಗೆ. ಅದಾದಮೇಲೆ ಏನು ಮಾಡ್ತಾ ಹೋದ್ರೆ ಹಿಂಗೆ ಆಗೋಯ್ತಲ್ಲ, ಲಾಸ್ ಆಯ್ತಲ್ಲ ಅಂದ್ಕೊಂಡಿದ್ದೆ. ಆವಾಗ ನಮ್ಮ ತಂದೆ ದುಡ್ಡು ಕೇಳಲಿಲ್ಲ, ಇವಾಗ ಇದು ಒಂದೇ ಬೆಳೆದ್ಬಿಟ್ಟು ನಿಲ್ಲಿಸ್ಬಿಟ್ರೆ ಆಗಲ್ಲ, ಇದು ಹೋಯ್ತು ಲಾಸ್ ಆಯಿತು ಅಂತ ನಿಲ್ಲಿಸ್ಬಿಡ್ತೀನಿ, ನೀವು ಹಂಗೆ ಮಾಡ್ಬಾರ್ದು, ಇನ್ನೊಂದು ಬೆಳೆ ಹಾಕು ನೋಡೋಣ ಭಗವಂತ ಕಂಡುಬಿಟ್ಟು ಬಿಡ್ಬೋದು ಅಂತಂದರು. ಆವಾಗ ಸರ್ ಈ ಥರ ನರ್ಸರಿಗಳು ಇರಲಿಲ್ಲ, ಆವಾಗ ನಾವೇ ಒಟ್ಲು ಇಕ್ಕೊಂಡು ಪೈರು ನೆಡ್ತಾಯಿದ್ದು. ಅದಾದಮೇಲೆ ಕೇಮ ನನಗೆ ಆವಾಗ ನರ್ಸರಿ ಅನ್ನೋದೊಂದು ಮಂಡ್ಯದಲ್ಲಿ ಸ್ವಲ್ಪ ಗೊತ್ತಾಯ್ತು ಸರ್. ಒಬ್ಬರು ರೈತರು ಹೇಳಿದ್ರು ಹಿಂಗೆ ಪೈರು ಬೆಳೀತಾರೆ ಅಂತಂದರು ಸರ್. ಆ ಪೈರನ್ನ ಆರ್ಡ್ರ್ ಕೊಟ್ಟು ತಂದು ನೆಟ್ಟು ಸರಿ ಸರ್ ಅವ್ರು ಹೇಳಿದ್ರು ದೊಡ್ಡ ನೆಟ್ಟಿಂಗ್ ಮಾಡಿ ಮಟ್ಟಿ ಅಂತ ಹೇಳಿದ್ರು. ಕೇವಲ ಅದರ 4 ತಿಂಗಳಿಗೆ ದೊಡ್ಡ ನೆಟ್ಟಿ ಟೊಮೆಟೊ ಬೆಳೆದೆ ಸರ್ ನಾನು. ಆಗ ಬೆಳೆದಾಗ ಸರ್ ಇದೇ ರೈಟ್ ಇತ್ತು, ಆದರೆ ಎಚ್ಚೆತ್ತವಾಗಿ ಹಣ್ಣು ಸಿಕ್ತು ಸರ್. ಅಂದರೆ 30 ರೂಪಾಯಿ 40 ರೂಪಾಯಿ ಟ್ರೈ ಇದು ಹಣ್ಣು ಜಾಸ್ತಿ ಸಿಕ್ತು, ಆದರೆ ನಾನು ಹಾಕಿದ್ದು ಬಂಡವಾಳ ಹಾಕಿದ್ದೀನಿ, ಬಂಡವಾಳ ನನಗೆ ವಾಪಸ್ ಬಂತು. ನೆಕ್ಸ್ಟ್ಗೆ ಬಂಡವಾಳ ಹಾಕಕ್ಕೆ ನಂಗೆ ದಾರಿ ಆಯಿತು. ಆಗ ನಾನು ಏನಂತ ಅಂದ್ಕೊಂಡೆ, ಲಾಸ್ ಆಯಿತು ಅಂತ ಬಿಟ್ಬಿಟ್ರೆ ಅದು ಲಾಸೇನೆ, ಇನ್ನು ಗೊತ್ತೆ ಇನ್ನೊಂದು ಬೆಳೆ ಬೆಳ್ಕೋಬೇಕು. ಲಾಸ್ ಆಯಿತು ಅಂತ ಬಿಟ್ಬಿಟ್ರೆ ಅದು ಲಾಸ್ ಆಗುತ್ತೆ, ಇನ್ನೊಂದು ಬೆಳೆ ಬೆಳೆಯೋಕ್ಕಾಗಲ್ಲ. ಆದರೆ ಲಾಭ ಅನ್ಸ್ಕಂದ್ರೆ ರೂಟ್ ನೋಡ್ಕೋಬೇಕು ಬೇರೆ ಥರ, ಅದು ಒಂದೇ ಬೆಳೆ ಬೆಳ್ಕೋಬಾರ್ದು, ಇನ್ನೊಂದು ಥರ ಬೆಳಿಬೇಕು. ಅದಾದ ಇನ್ನು ಗೊತ್ತೆ ಮಾಡಿದ್ರೆ ಹೀರೆ ಗಿಡ ಆಗಿಟ್ಟೆ, ಅದರಿಂದ ನನಗೆ ಲಾಭ ಸಿಕ್ತು. ಓ, ಒಂದೇ ಬೆಳೆ ನಂಬ್ಕೋಬಾರ್ದು, ಇನ್ನೊಂದು ಬೆಳಿಬೇಕು ಅನ್ನೋದು ಗೊತ್ತಾದ್ಮೇಕೆ ಸರ್ ಆ ಹೀರೆ ಬೆಳೆದಾಗ ಅದರಲ್ಲೇ ಲಾಭ ಸಿಕ್ತು ಸರ್ ನನಗೆ. ಆಗ ಹೊಸಿ ಆಗ್ತಾ ಇದೆ, ಹಾಗೆ ಮಾಡಿ 1 ಎಕರೆಗೆ 2 ಬೇಸ್ ಮಾಡ್ತಾ ಇದೆ. ಆದರೆ ಇವತ್ತಿನ ದಿನ ಸರ್ 1 ಎಕರೆನೇ ನೆಟ್ಕೊಂಡು ಹೋಗ್ತಾ ಇದ್ದೀನಿ ಈಗ. ನನಗೆ ಯಾವಾಗ ಇದ್ರ ಲಾಭಾಂಶ ಸಿಕ್ತು ಅಂದರೆ ಸರ್, ವರ್ಷದಲ್ಲಿ ಕಮ್ಮಿ 4 ಬೆಳೆ ಬೆಳೆದೇ ಬೆಳಿತೀನಿ ಸರ್. ಈಗ 1 ಎಕರೆ ಹಾಕ್ಬಿಟ್ಟೆ, ಒಂದು 4,000 ರೂಪಾಯಿ ನೆಟ್ಟೆ, ಇನ್ನೊಂದು 4,000 ರೂಪಾಯಿ ನೆಟ್ಟಿದೆ. ಈಗ ಹಂಗೆ ಮಾಡ್ತಾ ಇಲ್ಲ, ಈಗ ಸ್ವಲ್ಪ ಯಾವಾಗ ಕೂತ್ಕೊಂಡೋದಕ್ಕೆ ಎಲ್ಲಕ್ಕೂ ದೊಡ್ಡನೆಗಳು ತಂತಿಗಳ ವ್ಯವಸ್ಥೆ ಮಾಡ್ಕೊಂಡು ಈಗ 1 ಎಕರೆ ನೆಟ್ಕೊ ಬರ್ತಾ ಇದ್ದೀನಿ ಸರ್. 1 ಬೆಚ್ಚ ಸಾವಂತ ಹಾಕ್ತೀನಿ, 1 ಬೆಚ್ಚ ಟೊಮಾಟೊ ನೆಡ್ತೀನಿ. ಈಗ ಅದ್ರಲ್ಲಿ ಲಾಭನೇ ಇದೆ ಸರ್. ಈಗ ಹೆಂಗಾಗಿದೆ ಅಂದರೆ ಈಗ ಒಂದು ಮೊದಲು ಸರ್ ಆವತ್ತಿನ ಕಾಲದಲ್ಲಿ ಸರ್ ಒಂದು ಗಿಡಕ್ಕೆ 1 ಕೆಜಿ ಹಣ್ಣು ಕುಯ್ಯೋದೆ ಕಷ್ಟ ಆಗ್ತಿತ್ತು. ಆದರೆ ಇವತ್ತು ಒಂದು ಗಿಡಕ್ಕೆ ಸರ್ ಕಮ್ಮಿ 4-7 ಕೆಜಿ ಗಂಟೆ ಕುಯ್ತಾ ಇದ್ದೀವಿ ಹಣ್ಣು. ಒಂದು ಗಿಡಕ್ಕೆ 4-7 ಕೆಜಿ ಗಂಟು ಇದೆ. ನನ್ನ 15 ವರ್ಷ ಹಿಂದೆ ಸರ್ ಇದೇ ಥರ ಇತ್ತು, ಗಿಡ ಬೆಳೆದೆ, ವ್ಯಾಪಾರ ಸಿಕ್ತು, ರೋಗ ಬಿದ್ದುಬಿಡ್ತು. ರೋಗ ಬಿದ್ದುಬಿಡ್ತಲ್ಲ ಅಂದಾಗ ಏನು ಮಾಡ್ತು ನಾನು, 1 ಎಕರೆಗೆ ಕಮ್ಮಿ ಅಂದರೆ 100 ರೂಪಾಯಿ ಕುಯ್ತಿದ್ದು, ಎಲ್ಲಿಗೆ ಬಂದೆ ಅಂದರೆ ಬರೀ 40 ರೂಪಾಯಿಗೆ ಬಂದೆ. ರೋಗ ಬಿದ್ದುಬಿಡ್ತು, ಇದು ಹಿಂಗೆ ಆಗೋಯ್ತಲ್ಲ. ಆ ಬೆಳೆ ಸರ್ ನನ್ನ ಲಾಭ ಸಿಕ್ಕಲಿಲ್ಲ, ಬರೀ ನನ್ನ ಖರ್ಚು ವೆಚ್ಚ ತೂಕ ಹೋಗ್ತು. ಆದರೆ ಹಿಂದ್ಗುಟ್ಟೆ ಸರ್ ಸಾವಧಾನ ಇಟ್ಬಿಟ್ಟೆ, ಅದು ಲಾಭ ಸಿಕ್ಬಿಡ್ತು ಸರ್ ನನಗೆ. ನೆಕ್ಸ್ಟ್ ಬೆಳೆಗೆ ಅದು ದಾರಿ ತೋರಿಸ್ಕೊಡ್ತು ಸರ್. ಇದೇ ಥರ ಸ್ಟೆಪ್ ಬೈ ಸ್ಟೆಪ್ಪು ಒಂದೇ ಬ್ಯಾಚು ಬೆಳೆದ್ಬಿಟ್ಟು ನಿಲ್ಲಿಸ್ಬಿಟ್ಟೆ ಸರ್, ನಮ್ಗೆ ಲಾಭನ ಸಿಗಲ್ಲ. ಮಂತ್ ಡಾಕ್ಟಾಗಿ ಬೆಳೆ ಬೆಳ್ಕೊಂಡು ಹೋಗ್ಬೋದು ಸರ್. ಇವರು ಲಾಸ್ ಆಗೋಯ್ತು ನಿಲ್ಲಿಸ್ಬಿಡ್ತಾರೆ, ತಿರ್ಗಿ ಲಾಭ ಅಲ್ಲಿ ತರಕಾರಿ ಬೆಳೆ ರೈಟ್ ಎದ್ಬಿಟ್ಟದ ಅಂದಾಗ ಹಾಕಿ ತಗೊಂಡು ಇರ್ತಾರೆ. ಇವ್ರು ಬರೋ ಹಡ್ಕ ತಿರ್ಗಿ ವ್ಯಾಪಾರ ಬಿದ್ದೋಗಿರುತ್ತೆ, ತಿರ್ಗಿ ನಷ್ಟ ಆಯಿತು ಅಂತಾರೆ, ತಲೆ ಮೇಲೆ ಸಾಲ ಓದಿಕೊಂಡೆ ಅಂತಾರೆ. ಸರ್ ಇದರಲ್ಲಿ ನಾನು ಸಾಲನೂ ಮಾಡ್ಕೊಂಡಿದ್ದು ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಅದನ್ನು ಕೇವಲ 6 ತಿಂಗಳು ರಿಟರ್ನ್ ಹಿಂದ್ಗುಟ್ಟೆ ಇನ್ನೊಂದು ಬೆಳೆ ಬೆಳೆದು ಲಾಭ ತೆಗೆದು ತೀರಿಸ್ಕೊಂಡು ಇವತ್ತಿನ ಅದರಲ್ಲೇ ದಾರಿ ತೋರ್ಕೊಂಡು ಹೋಗ್ತಾ ಇದ್ದೀನಿ. ಇದರಿಂದ ಒಂದು ಸ್ವಲ್ಪ ಜಮೀನು ತಗೊಂಡಿದ್ದೀನಿ, ಮತ್ತು ನನ್ನ ಮನೆ ಸ್ವಂತ ಮನೆಯೂ ಕಟ್ಟಿದ್ದೀನಿ ಅನ್ಸೋದಲ್ಲಿ. ಈಗ ಈಗ 2 ವರ್ಷದ ಹಿಂದೆ ಸರ್ ಮನೆನದು ಕಟ್ಟಿದ್ದು ನಾನು, ತರಕಾರಿ ಮನೆ, ತರಕಾರಿಲೇ ಮನೆ ಕಟ್ಟಿದ್ದೀನಿ. 2,400 ರೂಪಾಯಿ ರೇಟ್ ಸಿಕ್ತು ಕ್ರೇಟ್ಗೆ ನಂಗೆ, 1 ಎಕರೆ ಹಾಕಿದೆ. ಟೊಮ್ಯಾಟೋ ಆಕಾರದಲ್ಲೇ ಕಟ್ಬಿಟ್ಟಿದ್ರೆ ಮನೆನ ಅಂದ್ರೆ ಸರ್, ನಮ್ಮ ತಂದೆ ಸ್ವಲ್ಪ ಜಮೀನು ದುಡ್ಡು ಕೊಟ್ಟರು ಸರ್ ನನಗೆ, ಮನೆ ಮಾಡ್ಬೇಕು ಮಗ ನಾನು ಇದ್ದಾಗ್ಲೇ, ಅವರು ನಮ್ಮ ತಂದೆಯವರ ಹೆಸರು. ಅಂದಮೇಲೆ ಏನು ಮಾಡಿದೆ, ಆಯ್ತು ಒಂದು ಮನೆ ಶುರು ಮಾಡಿದೆ, 2 ಫ್ಲೋರ್ ಕಟ್ಬೇಕು ಅಂತ ಕಟ್ಟಿದ್ದು. ಆದರೆ ನನ್ನ ಅದೃಷ್ಟ ಏನು ಚೆನ್ನಾಗಿತ್ತು ಗೊತ್ತಿಲ್ಲ, ನಾನು ಮನೆ ಕಟ್ತಿದ್ರು ಸರ್ ನನ್ನ ತರಕಾರಿ ಅಂತ, ನಾನು ಇವತ್ತು ಬಿಟ್ಟಿಲ್ಲ ಅವತ್ತು ಬಿಟ್ಟಿಲ್ಲ ಮುಂದಕ್ಕೂ ಬಿಡಲ್ಲ ಸರ್. ಆಗ ನಾನು ಮನೆ ಶುರು ಮಾಡ್ತಿದ್ದಾಗಲೇ ಸರ್ ಇನ್ನೊಂದು ಬ್ಯಾಚ್ ತರಕಾರಿ ಟೊಮೊಟೊ 2,400 ರೂಪಾಯಿ ಗಂಟೆ ಟ್ರೈ ಸಿಕ್ಬಿಡ್ತು ನನಗೆ. ಅದರಲ್ಲಿ 200 ಫ್ಲೋರ್ ಬಿಲ್ಡಿಂಗ್ ಕಟ್ತೆ ಸರ್ ಮನೇನ, ಆದರೆ ನನಗೆ 15 ಲಕ್ಷ ರೂಪಾಯಿ ದುಡ್ಡು ಸಿಕ್ತು ಸರ್ ಟೊಮೊಟೊಲಿ. ನನ್ನ ಹಿಂದಿನ ಕಾಲನ ಮುಚ್ಚಿಬಿಡ್ತು ಸರ್ ಅದನ್ನು. ಸಂತೋಷನಪ್ಪ. ಹೌದು ಸರ್. ಅಂದರೆ ಇನ್ನೂ ಮನೆ ಮೇಲ್ಗಡೆ ಕಟ್ಟಕ್ಕೂ ಜಾಗ ಉಳಿಸ್ಕೊಂಡಿದ್ದೀರೋ, ಕಟ್ಟಕ ಹೋಗ್ತಿರ್ಬೋದು. ಸಾಕು ಇದಕ್ಕೆ, ನನ್ನ ತರಕಾರಿಯಿಂದ ನಾನು ಲಾಭದಲ್ಲಿ ಇದನ್ನು ಹೊರತು ನಷ್ಟ ಇಲ್ಲ ಸರ್ ಇವತ್ತು ದಿನ. ಆತ್ಮೀಯ ಕೇಳುಗರೆ, ನೂತನವಾಗಿ ಆರಂಭವಾಗಿರುವ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ಹಾಗೂ ಆಕಾಶವಾಣಿ ಮೈಸೂರು ಇವರ ಸಹಯೋಗದಲ್ಲಿ ಸೆಪ್ಟೆಂಬರ್ 3 ತಾರೀಖಿನಂದು ಬುಧವಾರ ಬೆಳಿಗ್ಗೆ 11 ಗಂಟೆಗೆ ಕೃಷಿ ದೀವಿಗೆ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಏರ್ಪಾಡಾಗಿದೆ. ಅಂದೇ ಮೇವು ಮೆಲುಕು ಬಾನುಲಿ ಸರಣಿಯ ಸಮಾರೋಪ ಸಮಾರಂಭವೂ ನಡೆಯಲಿದೆ. ಬನ್ನಿ ಭಾಗವಹಿಸಿ. ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ ಸೆಪ್ಟೆಂಬರ್ 3 ತಾರೀಖು ಬುಧವಾರ ನಡೆಯಲಿದೆ ಕೃಷಿ ದೀವಿಗೆ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ. ನೀವು ಬನ್ನಿ, ಸ್ನೇಹಿತರನ್ನು ಕರೆತನ್ನಿ. ಮೇಡಮ್ನವ್ರು ಕೇಳೋಣ, ಹೆಂಗ್ ಬೆಳಿಬೇಕು ತಾಯಿ ಟೊಮೆಟೋನ? ನಿಮಗ್ ಗೊತ್ತಿರೋದು ಹೇಳಿ, ಸಸಿ ಎಲ್ಲಿ ತರಬೇಕು, ಹೆಂಗ್ ನಾಟಿ ಮಾಡ? ನರ್ಸರಿಯಿಂದ ತಕೋಬೋದರೆ ಸರ್, ಆಳುಗಳಿದ್ದಾರೆ, ಅವರೆಲ್ಲ ನಾಟಿ ಮಾಡ್ತಾರೆ, ಸುತ್ತಲೇ ಎಲ್ಲ ಕಟ್ತಾರೆ, ದಾರ ಹೊಡಿತಾರೆ, ದೊಣ್ಣೆ ಎಲ್ಲಾನು ಹೊಡೆದು ರೆಡಿ ಮಾಡ್ಕೊಡ್ತಾರೆ. ಬಹಳ ಸುಲಭವಾಗಿ ಹೇಳ್ಬಿಟ್ರಿ. ಇಷ್ಟೇ ಟೊಮೆಟೊ ಬೆಳೆಯ? ಇಲ್ಲ ಸರ್, ಇನ್ನೊಂದು ತುಂಬಾ ಕಷ್ಟ ಇದೆ. ಔಷಧಿ ಎಲ್ಲ ಸ್ಪ್ರೇ ಮಾಡ್ಬೇಕು, ನೀರ್ ಬಿಡ್ಬೇಕು, ತುಂಬಾ ಕೆಲಸ ಇದೆ ಅದಕ್ಕೂ. ಈಗ ನೀವೇನ್ ಮಾಡ್ತೀರಾ? ನಾವು ಮನೆಯಲ್ಲಿ ಅಡುಗೆ ಮಾಡ್ಕೊಡ್ತೀವಿ, ಅದು ಬಿಡೋ, ತೋಟಕ್ಕೆ ಹೋಗ್ತೀವಿ, ನಮ್ಗೇನ್ ಕೆಲಸ ಆಗುತ್ತೆ ಅದೆಲ್ಲಾನು ಮಾಡ್ಕೊಡ್ತೀನಿ ಸರ್. ಏನಂದ್ರೆ ಗಿಡ ಕಟ್ಟು ಅಂದ್ರೆ ಕಟ್ತೀರಿ? ಹಾ, ಕಟ್ಕೊಡ್ತೀನಿ. ಕಾಯಿ ಕುಯ್ಯಿ ಕೊಡ್ತೀನಿ, ಹಣ್ಣೆಲ್ಲ ರೆಡಿ ಮಾಡ್ಕೊಡ್ತೀನಿ. ಇವ್ರು ಹೊರಗಡೆ ಹೋದ್ರೆ ನಾನು ತೋಟದತ್ರ ನಿಂತ್ಕೊಂಡು ಕೆಲಸ ಮಾಡಿಸ್ತೀನಿ, ನನ್ನ ಕೈಲಾದಷ್ಟು ನಾನು ಕೆಲಸ ಮಾಡ್ತೀನಿ, ಎಲ್ಲಾನು ಮಾಡ್ಕೊಡ್ತೀನಿ. ಪರವಾಗಿಲ್ಲ. ಅಂದ್ರೆ ಟೊಮ್ಯಾಟೊ ಚೆನ್ನಾಗಿರುತ್ತ ನೀವು ಬೆಳೆಯೋದು? ಹಾ, ಚೆನ್ನಾಗಿರುತ್ತೆ ಸರ್. ಹೌದಾ? ಅಕ್ಕಪಕ್ಕದವ್ರಿಗೆ ಚೆನ್ನಾಗಿ ಬೆಳಿತೀರಾ? ಹಾ, ಚೆನ್ನಾಗಿ ಬೆಳೆಯ. ಗಿಡ ಆರೋಗ್ಯವಾಗಿರುತ್ತ? ಹಾ, ಆರೋಗ್ಯಿರುತ್ತೆ. ಅಂದ್ರೆ ವಾರ ವಾರ ಫ್ರೇ ಮಾಡ್ತಾರೆ ಸರ್ ಗಿಡಕ್ಕೆ. ಅಂದ್ರೆ ನಿಮಗೆ ಗೊತ್ತಾಗುತ್ತಾ ಈಗ ಟೊಮೆಟೊ ಗಿಡ ಆರೋಗ್ಯವಾಗಿದೆಯೋ? ಹಾ, ಗೊತ್ತಾಗುತ್ತೆ ಸರ್. ನರಳ್ತಾ ಇದೆಯೋ? ಹಾ, ಗೊತ್ತಾಗುತ್ತೆ. ಹೆಂಗ್ ಗೊತ್ತಾಗುತ್ತೆ? ಅದೇ ಚೆನ್ನಾಗಿರುತ್ತೆ ಗಿಡ ಅಂದ್ರೆ ಚೆನ್ನಾಗಿ ಉದ್ದಕ್ಕೆ ದಪ್ಪ ದಪ್ಪಗೆ ಚೆನ್ನಾಗಿರುತ್ತೆ. ಅದೇನಾರ ರೋಗ ಬಿದ್ದಿರುತ್ತೆ ಅಂದ್ರೆ ಒಂದ್ ಸ್ವಲ್ಪ ಎಲೆ ಎಲ್ಲ ಉದ್ರಿಕೊಳ್ಳೋದು, ಮತ್ತೆ ಕಲರ್ ಎಲ್ಲ ಚೇಂಜ್ ಆಗೋದು, ಆ ತರ ಎಲ್ಲ ಆಗುತ್ತೆ ಸರ್. ಅಂದ್ರೆ ಈಗ ನೀವು ಜಮೀನ್ಗೆ ಹೋದಾಗ ಎಲ್ಲಾ ಗಿಡನು ನೋಡ್ಕೊಂಡು ಹೋಗ್ತೀರಾ? ಮಾತಾಡ್ಸ್ಕೊಬತ್ತಿರ್ತೀವಿ ಸರ್. ಓ, ಮತ್ತೆ ನೋಡ್ಕೊಂಡು ಹೋಗ್ತೀವಿ. ಆಮೇಲೆ ಯಾವ್ದಾದ್ರು ಗಿಡಕ್ಕೆ ತೊಂದರೆ ಆಗಿದ್ರೆ ನೋಡ್ತೀವಿ ಸರ್. ಮಂಜು ಅವ್ರನ್ನ ಕರೆದ್ಬಿಟ್ಟು ತೋರಿಸ್ತೀರಾ? ತೋರಿಸ್ತೀವಿ. ನೋಡಿ ಇದ್ಯಾಕೋ ಹಿಂಗಾಗ್ಬಿಟ್ಟದೆ ಗಿಡ ಅಂತ. ಅವ್ರೇನ್ ಮಾಡ್ತಾರೆ? ಅದಕ್ಕೆ ಔಷಧಿ ಫ್ರೇ ಮಾಡಬೇಕು ಅಂದರೆ ಔಷಧಿ ತಗೊಂಡು ಬಂದು ಫ್ರೇ ಮಾಡ್ತಾರೆ ಸರ್. ಆಮೇಲೆ ನೀರ್ ಬಿಡ್ತಾರೆ, ತಿಂಡಿ ಗೊಬ್ಬರ ಎಲ್ಲ ಹಾಕ್ತಾರೆ. ನೀರ್ ಬಿಡೋದೇನ, ಹನಿ ನೀರಾವರಿ ಮೋಟರ್ ಆನ್ ಮಾಡ್ತಾರೆ, ಡ್ರಿಪ್ ಮಾಡಿಸ್ಬಿಟ್ಟಿದ್ದಾರೆ ಅಲ್ವೇ, ಹಾಕ್ತಾರೆ. ಬಹಳ ಸುಲಭ ಅಲ್ವೇ ನಮ್ಮ. ಇಲ್ಲ ಸರ್, ಕಷ್ಟ ಇದೆ. ಅಲ್ಲ ನೀರ್ ಬಿಡೋದು ಹೇಳ್ತಿದ್ದೀನಿ, ನೀರ್ ಬಿಡೋದ್ರೆ ಡ್ರಿಪ್ ಹಾಕಿದ್ಯಲ್ಲ ಒಂದ್ ಸ್ವಲ್ಪ ಪರವಾಗಿಲ್ಲ, ಅಂದ್ರೆ ಅಲ್ಲೇ ನಿಂತ್ಕೊಂಡು ನೀರ್ ಬಿಡ್ತೀನಿ ಅಂದ್ರೆ ತುಂಬಾ ಕಷ್ಟ ಇದೆ ಅಲ್ವಾ. ಅದನ್ನೇ ಹೇಳಿದ್ ನಾನು, ತರಕಾರಿ ಬೆಳೆಯೋದು ಕಷ್ಟವೇ. ಕಷ್ಟನೇ ಸರ್, ಕಷ್ಟಪಟ್ರೆ ಸುಖ ಸುಖ ಇರತ್ತೆ ಅಲ್ಲ ನಮ್ಮ. ಎರಡು ಬೀರು ಇದೆ, ಅದ್ರ ಪೂರ್ತಿ ತುಂಬಕಬೇಕಲ್ಲ, ತುಂಬಬೇಕು. ಮಕ್ಕಳಿಗೆ ಒಂದು ದಾರಿ ಮಾಡಬೇಕು, ಓದಿಸ್ಬೇಕು, ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಲ್ವಾ. ಹೌದು ಸರ್, ಒಳ್ಳೇದು ತಾಯಿ. ಈಗ ಟೊಮ್ಯಾಟೋ ಅವರು ಬೆಳೆದಿರ್ತಾರೆ ತರಕಾರಿ, ಮನೆ ಹತ್ರನೇ ಮಾರ್ತೀನಿ, ಜಮೀನಲ್ಲೇ ಮಾರ್ತೀನಿ ಅಂತೆಲ್ಲ ಅಂತಾರಲ್ಲ, ಈ ಜಮೀನಲ್ಲಿ ತಕ್ಕಡಿ ತೂಕ ಮಾಡೋದು ಎಲ್ಲ ಮಾಡಿಕೊಂಡಿದ್ದೀರಾ? ಜಮೀನ್ ಅಂದ್ರೆ ಅವ್ರು ಕೇಳ್ಬೇಕು ಅಂದ್ರೆ ನನಗೆ ಫೋನ್ ಮಾಡ್ತಾರೆ, ನಾನು ತಗೊಂಡೋಗ್ತೀವಿ. ಮನೇಲಿ ಅಕ್ಕಪಕ್ಕದ ಮನೆಯವರು ಬರ್ತಾರೆ, ಟೊಮೆಟೊ ಎಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ನಾವು ತೆಂಗಿನಕಾಯಿನೂ ಮನೇಲೇ ಕೊಡ್ತೀವಿ. ಹಾ, ತೆಂಗಿನಕಾಯಿ ಎಲ್ಲ ತಗೋಬತ್ತೀವಿ, ನಾವೇ ಸುಲಿದು ಮನೇಲೇ ಮಾರ್ತೀವಿ ಸರ್, ಕೊಡ್ತೀವಿ ತೆಂಗಿನಕಾಯಿ. ವ್ಯಾಪಾರನೂ ಕಲ್ತ್ಕೊಬಿಟ್ಟಿದ್ದೀರಿ? ಹಾ ಸರ್, ತೆಂಗಿನಕಾಯಿ ಟೊಮೆಟೊ ಬೀನಿಸು ಎಲ್ಲನೂ ಮನೆ ಹತ್ರನೇ ಕೊಡ್ತೀವಿ ಸರ್. ಅಂಗಡಿಗೆ ಒಂದ್ ಸ್ವಲ್ಪ ಹಾಕ್ತಾರೆ, ಮನೇಲಿ ಕೇಳಿದ್ರೆ ಮನೇಲೂ ತಂದು ಕೊಡ್ತೀವಿ. ನಿಮ್ಮ ಅಂಚೆ ಆದ ಅಂಗಡಿಗೆ? ಹೌದು ಸರ್. ಅಲ್ವಾ, ಅದನ್ನ ಅವರೇ ತಗೊಂಡು ಹೋಯ್ತಾರೋ ನೀವು ತಗೊಂಡು ಹೋಗ್ತೀರಾ? ಇಲ್ಲ, ಇದು ನಾವೇ ತಗೊಂಡೋಗಿ ಕೊಡ್ಬೇಕು ಸರ್. ನೀವೇ ಒಂದು ಅಂಗಡಿ ಮಾಡ್ಬಿಡಿ ತರಕಾರಿದಾ? ಬೇಡ ಅಂತ, ಬೇಡ ಅಂತ, ಕಷ್ಟ ಆಗುತ್ತೆ. ಓಲಿ, ಎ ಪಿ ಎಂ ಸಿ ಮಾರ್ಕೆಟ್ ನೋಡಿದ್ದೀರಾ? ಹೋಗಿ ನೋಡಿದ್ದೀವಿ ಸರ್. ಎಲ್ಲಿ ಹೋಗಿದ್ದೀರಿ? ಗನೋ ಸಿಂಬಾಗನ ನಂಜನಗೂಡು ರೋಡ್ ಆಗಿದೆ? ನಂಜನಗೂಡು ರೋಡ್ ಆಗಿದೆಯಲ್ಲ ಸರ್, ಅಲ್ಲಿ ಹೋಗಿದ್ದೆ. ಅಲ್ಲಿ ಹೋಗಿದ್ದೀರಿ? ಏನನ್ನಿಸ್ತು ಅಲ್ಲಿ ಹೋದಾಗ? ಚೆನ್ನಾಗಿದೆ ಸರ್, ಆದ್ರೆ ಅಮೌಂಟ್ ಗಿಮೌಂಟ್ ಇಸ್ಕೊಬರಕ್ಕೆ ಹೋಗ್ಬೇಕಾದ್ರೆ ಹೋಗ್ತೀವಿ. ಜೊತೆಲ್ ಹೋಗ್ತೀವಿ ಸರ್. ಧೈರ್ಯ ಬೇಕಲ್ಲ ಅವ್ರಿಗೆ, ಲಕ್ಷಾಂತರ ರೂಪಾಯಿ ಇಟ್ಕೋಬರಕ್ಕೆ ಅಲ್ವೇನವ? ಇಲ್ಲ ಸರ್, ನನಗಿಂತ ಅವರೇ ಧೈರ್ಯವಾಗಿದ್ದಾರೆ. ಆಮೇಲೆ ತಂದು ನಿಮ್ ಬ್ಯಾಂಕ್ ಅಕೌಂಟಿಗೆ ಹಾಕೋಬಿಡ್ತಾರೆ ಸರ್. ಒಳ್ಳೇದು. ನೀವೇನಾದ್ರು ಸಂಘ ಹಿಂಗ ಮಾಡ್ಕೊಂಡಿದ್ರ? ಮಾಡ್ತೀವಿ ಸರ್. ಸ್ವಸಹಾಯ ಸಂಘ? ಸ್ವಸಹಾಯ ಸಂಘ ಮತ್ತೆ ಧರ್ಮಸ್ಥಳ ಸಂಘ ಇದೆ. ನಾವು ಅಲ್ಲಿ ಅಕ್ಕಪಕ್ಕದವರೆಲ್ಲ ಲೇಡೀಸ್ ಎಲ್ಲ ಸೇರಿ ಸಂಘ ಮಾಡಿದೀವಿ. ಅಲ್ಲೇ ಅಮೌಂಟ್ ಕೊಟ್ಬಿಟ್ಟು ಅಲ್ಲೇ ಲೋನ್ ತಗೋತೀವಿ, ಎಲ್ಲ ಅದೇ ತರ ಮಾಡ್ಕೊಂಡಿದ್ದೀವಿ. ಸರಿ ತಾಯಿ, ಏನ್ ನಿಮ್ ಸಂಘದ ಹೆಸರು? ಒಂದು ಬ್ರಹ್ಮಲಿಂಗೇಶ್ವರ ಸಂಘ ಸರ್, ಒಂದು ಲಕ್ಷ್ಮೀ ದೇವಿ ಸಂಘ ಅಂತ. ನೀವು ಅಧ್ಯಕ್ಷರಾದಕ್ಕೆ? ಇಲ್ಲ ಸರ್, ಮೆಂಬರ್ ಅಷ್ಟೇನೆ. ಮೆಂಬರ್ ಎಷ್ಟು ಉಳಿಸ್ತೀರಿ ಸರ್? ತಿಂಗಳಿಗೆ 500 ರೂಪಾಯಿ ಕೊಡ್ತೀವಿ. ಅದ್ರಲ್ಲಿ ಲೋನ್ ಬೇಕಾ ಲೋನ್ ತಗೋತೀವಿ, ನಾವು ಯಾವುದೋ ಲೋನ್ ತಗೊಂಡಿಲ್ಲ, ಬೇರೆಯವ್ರು ತಗೋತಾರೆ ಸರ್. ನಿಮ್ಗೆ ಯಾಕಮ್ಮ ಲೋನು, ನೀವೇ ಬೇರೆಯವ್ರಿಗೆ ಕೊಡ್ತೀರಾ? ಇಲ್ಲ ಸರ್. ಅಲ್ವಾ ಶಶಿಕಲಾ ಅವರೇ, ಬೇಕಂದ್ರೆ ಇದ್ರು ತಗೋಬೇಕಲ್ಲ ಸರ್, ತರ್ಕೋರಿಗೆ ಬಂಡವಾಳ ಹಾಕ್ಬೇಕು ಅಂದ್ರೆ ತಗೊಳ್ಳೇಬೇಕಲ್ವಾ? ಅಲ್ವೇ. ಸರಿ ತಾಯಿ, ಹೇಳಿ ಸರ್. ಸೌತೆಕಾಯಿ ಬೆಳೆಯೋಕ್ಕಿಂತ ಮುಂಚೆ ಟೊಮ್ಯಾಟೊ ನೀವು ತಳಿ ಯಾವ್ದು ಬೆಳೆಯೋದು ಸರ್? ಮೊದಲು ನಾನು ಅವಾಗ 618 ಅಂತ ಬೆಳೀತಿದ್ದೆ ಮೊದಲು, ಈಗ ನಾನಾ ಥರ ವೆರೈಟಿಗಳು ಬಂದಿದೆ. ಈಗ 618 ಅನ್ನೋದು ಮುಗೀತು, ಆಗ 1508 ಬಂತು. ಈಗ ಅದಾದ್ಮೇಲೆ ಸರ್ ಈಗ ವೆರೈಟಿ ವೆರೈಟಿ ಇರೋದ್ರಿಂದ ಈಗ ನಾನು ರೀಸೆಂಟಾಗಿ ಅಂದರೆ ಸಾವು ಹಾಕಿದ್ದೆ ಬೆಳೆದೆ ಓದ್ದು ಬೇಚಲ್ಲಿ, ಅದು ಒಂದು ನಂಗೆ ಲಾಭಾಂಶನೇ ತಂದುಕೊಡ್ತು. ಅದಾದನೊಂದು ತಿಂಗಳಿಗೇ ಸಾವಂತೆ ಹಾಕ್ತೆ. ಅಲ್ಲ, ಈಗ ಟೊಮ್ಯಾಟೋದಲ್ಲಿ ದುಂಡಾನೆ ಟೊಮ್ಯಾಟೊ ಬರುತ್ತೆ ಅಂದ್ರೆ ಹುಳಿ ಟೊಮ್ಯಾಟೊ ಅಂತ. ಹುಳಿ ಟೊಮ್ಯಾಟೊ ನಾವು ಹಾಕೋದು, ಈಗ ಸಾವು ಅನ್ನೋದು ಹಾಕಿದ್ದೀನಿ. ಅಲ್ಲ, ಈಗ ನೀವು ಇನ್ನೊಂದು ಜಾಮೂನ್ ತರ ಬರುತ್ತೆ? ಇಲ್ಲ ಸರ್, ಬೆಳೆಯಲ್ಲ ಸರ್. ನೀವು ಬೆಳೆಯಲ್ಲ? ನೀವು ಬೆಳೆಯ ಹುಳಿ ಟೊಮ್ಯಾಟೊ ಒಂದೇ ಸಲ ಆಗ್ಲಿಂದಿವೆ. ಹೌದಾ? ಟೊಮ್ಯಾಟೊ ಒಂದು ನೀವು ತಳಿ ಹೇಳಿದ್ರಿ, ಆಮೇಲೆ ಗೊಬ್ಬರ ಎಲ್ಲ ಹನಿ ನೀರಾವರಿ ಮೂಲಕನೇ ಕೊಡ್ತೀನಿ. ಸ್ವಲ್ಪ ಡ್ರಿಪ್ ಅಲ್ಲಿ ಬಿಡ್ತೀನಿ, ಸ್ವಲ್ಪ ಆಯ ನೀರು ಮಾಡಿದ್ದೀನಿ. ಹಾಯ್ ನೀರು? ಹಾಯ್ ನೀರು ಇದೆ ಸರ್. ಹಾಯ್ ನೀರು ಯಾಕೆ ಸರ್? ಹಾಯ್ ನೀರು ಏನಾಗಿದೆ ಅಂದ್ರೆ ಸರ್, ಜಮೀನಿಂದ ಅದು ಒಂದು ಸ್ವಲ್ಪ ಮುಂದೊಂದು ವ್ಯತ್ಯಾಸ ಆಗ್ತು ಸರ್, ನಂಗೆ ಏರಿಳಿತ ಆಗ್ತು. ಅಂದ್ರೆ ಪಂಪ್ ಬೋರ್ ಹೊಡಿಸಿದ ಜಕ್ ವಿತ್ಕು ಸ್ವಲ್ಪ ವ್ಯತ್ಯಾಸ ಇದೆ, ಅದರಿಂದ ಸರ್ ಅದು ಸ್ವಲ್ಪ ಆಯ್ ನೀರು ಮಾಡ್ಕೊಂಡಿದ್ದೀನಿ. ಮತ್ತೆ ಕಾಲು ನೀರು ಬರ್ತದೆ ಅದಕ್ಕೆ, ಅದನ್ನು ಮಾಡ್ಕೊಂಡಿದ್ದೀನಿ. ಇರಲಿ ಅಂದ್ಬಿಟ್ಟು ಸರ್, ನೀರನ್ನ ಆ ಥರ ಕೊಡ್ತೀರಿ, ಮತ್ತೆ ಗೊಬ್ಬರನೂ ಮಣ್ಣಿಗೂ ಹಾಕ್ತೀರಿ? ಹೌದು ಸರ್. ಅಲ್ವಾ, ಒಂದು ಅಂದಾಜು ಎಷ್ಟು ಸರಿ ಸಿಂಪರಣೆ ಮಾಡಬಹುದು ಟೊಮ್ಯಾಟೋಗೆ ಸರ್? ಅವಾಗೆಲ್ಲ ನಾವು ಕಮ್ಮಿ ಮಾಡ್ತಿದ್ದ ಒಂದು 3-4 ಸಾವಿರ ಮುದ್ದೆ ಅಂದ್ರೆ ಇವತ್ತಿನ ದಿನ ಹಂಗಾಗಲ್ಲ ಸರ್. ಈಗ ಇವತ್ತಿನ ಆರಂಭ ಮಾಡಿ ಇವತ್ತು ನಾನು ಪೈರು ನೆಟ್ಟಿದ್ದೀನಿ ಅಂದ್ರೆ ಸರ್, ಅದು 3 ದಿನಕ್ಕೆ ಒಂದು ಸ್ಪ್ರೇ ಕೊಡ್ತೀನಿ. ಯಾವ್ದಕ್ಕೆ ಸ್ಪ್ರೇ ಕೊಡ್ತೀನಿ ಅಂದ್ರೆ ಪೈರು ಸಾಯಿದೆ ಇರಲಿ ಮತ್ತೆ ಇರುವೆಗಳು ಬೀಳದೆ ಇರಲಿ ಅಂತ ಒಂದು ಸ್ಪ್ರೇ ಕೊಡ್ತೀನಿ ಫಸ್ಟೇನೆ. ಅದಾದ ಒಂದು 6-7 ದಿನಕ್ಕೆ ರಂಗೋಲೆ ಬರೆ ಅಂತ ಬರ್ತದೆ ಟೊಮೆಟೊಗೆ, ಫಸ್ಟ್ ಅದೇನೆ ಜಾಸ್ತಿ. ಆಗ ರಂಗೋಲೆ ಬರೆಗೆ ಸ್ಪ್ರೇ ಕೊಡ್ತೀನಿ, ಮತ್ತೆ ಚಿಟ್ಟೆ ಓಡಾಡುತ್ತೆ ಅದಕ್ಕೊಂದು ಸ್ಪ್ರೇ ಕೊಡ್ತೀನಿ ಸರ್. ಅದಾದೊಂದು 3-4 ದಿನಕ್ಕೆ ಸರ್ ಡಿಂಚಿಂಗ್ ಅಂತ ಮಾಡಿಸ್ತೀನಿ. ಏನಕ್ಕೆ ಅಂತಂದ್ರೆ ಅದು ಮುಂದೆ ದೊಡ್ಡ ಗಿಡ ಆದ್ಮೇಲೆ ಸರ್ ನಮ್ಮ ಆ ಕಡೆ ಸೈಡ್ ಎಲ್ಲ ಸರ್ ಗಿಡನೇ ಇಟ್ಟರೋಗ್ಬೋದು, ಕಾಯಿ ಬಂದಟ್ಲಿ ಗಿಡನೇ ಇಟ್ಟರೋಗೋದು ಅಂದ್ರೆ ಎಲ್ಲ ಒಣಗೋಗೋದು ಆ ಥರ ಆಗುತ್ತೆ. ಅದಕ್ಕೆ ನಾವು ಚಿಕ್ಕ ಗಿಡದ ಇದ್ದಾಗಲೇ ಅದಕ್ಕೆ ಡಿಂಚಿಂಗ್ ಅಂತ ಮಾಡಿಸ್ತೀನಿ, ಅದು ಮಾಡಿಸ್ತೀನಿ ಸರ್. ಅದಾದ ಒಂದು 10-12 ದಿನಕ್ಕೆ ವಾರ ವಾರ ಏನು ಗಿಡ ಇದೆ, ನುಸಿ ಇದೆಯಾ, ಜಡ ಬರ್ತಾ ಇದೆಯಾ, ಎಲ್ಲ ಗಿಡ ಡೆವಲಪ್ಮೆಂಟ್ ಇಲ್ವಾ ಅದನ್ನ ನೋಡಿ ಒಂದು ಸ್ಪ್ರೇ ಕೊಡ್ತೀನಿ. ಅದಾದ ಒಂದು 25 ದಿನಕ್ಕೆ ಆಲ್ರೆಡಿ ಅದು ಆಲ್ರೆಡಿ ಹೂ ಬಿಟ್ಬಿಟ್ಟಿರ್ತದೆ ಸರ್ ಅದು. ಆಗೇನು ಮಾಡ್ತೀನಿ ಅಂದರೆ ಅವಾಗ ಆ ಹೂ ಡೆವಲಪ್ಮೆಂಟ್ ಚೆನ್ನಾಗಿರಲಿ, ಹೂ ಉದುರದೇ ಇರಲಿ, ಗಿಡ ಸ್ವಲ್ಪ ಚೆನ್ನಾಗಿ ಬಂದಿದೆ, ಆವಾಗ ಒಂದು ಸ್ಪ್ರೇ ಕೊಡ್ತೀನಿ. ಮತ್ತು ಹುಳ ಇದ್ದರೆ ಹುಳಗೆ ಸ್ಪ್ರೇ ಕೊಡ್ತೀನಿ. ಕರೆಕ್ಟಾಗಿ 1 ತಿಂಗಳಿಗೆ ಸರ್ ಅದು ಸಣ್ಣ ಹಳ್ಳಿ ಹಿಡಿತದೆ. ನಾಟಿ ಪೈರು ಇಪ್ಪತ್ತು ಇಪ್ಪತ್ತೈದು ಪೈರು ನೆಟ್ಟಾದ್ದು ಒಂದು ತಿಂಗಳು ಅಂದರೆ ಸರ್ ಒಂದು ತಿಂಗಳು ಇಪ್ಪತ್ತೈದು ದಿನ ಅಂದರೆ ಎರಡು ತಿಂಗಳಿಗೆ ಇನ್ನು ಐದು ದಿನ ಇದ್ದಂಗೆ. ಅಲ್ಲಿಂದ ಈಚೆಗೆ ಸರ್ ಅದು ಉಳಿಗೆ ಮತ್ತು ನುಸಿ ಅಂತ ಬರ್ತದೆ ಅದಕ್ಕೆ ಜಡೆ ಇವಕ್ಕೆ ಸ್ಪ್ರೇ ಕೊಡ್ತೀನಿ ಸರ್. ಮತ್ತು ಅದಾದ ಒಂದು ಎಂಟು ದಿನಕ್ಕೆ ಅಂದರೆ ಇಪ್ಪ ಒಂದು ತಿಂಗಳು ಇಪ್ಪತ್ತೈದು ದಿನ ಆದಮೇಲೆ ಆಚೆಗೊಂದು ವಾರಕ್ಕೆ ಸರ್ ಕಾಯಿ ಬರ್ತದಲ್ಲ ಆಗ ಹೂವೆಲ್ಲ ಇರ್ತದೆ ಅದು ಯಾವುದು ಸಣ್ಣ ಸಣ್ಣ ಕೀಟಗಳು ಹೂವೊಳಗೇನೆ ಊಜಿ ಆಗೋದು ಅದು ಆಗ ಊಜಿಗೆ ಸ್ಪ್ರೇ ಕೊಡ್ತೀನಿ ಸರ್ ಮತ್ತು ಡೆವಲಪ್ಮೆಂಟು ಕೊಡ್ತೀನಿ ಅದು ಹಿಂದ್ಗೊಟ್ಟೆನೆ. ಹಾಂ ಅದ್ರಲ್ಲಿ ಏನು ಮಾಡ್ತೀನಿ ಸರ್ ಆರ್ಗ್ಯಾನಿಕ್ ಅಂತ ಸ್ವಲ್ಪ ಗೊಬ್ಬರಗಳು ಸಿಕ್ಕುತ್ತೆ ಅದನ್ನು ಸರ ಕೊಟ್ಕೊಬರ್ತೀನಿ ಸರ್. ಓಕೆ ಅಂದರೆ ನೀವು ಟೊಮ್ಯಾಟೊ ಕಾಯಿ ಕುಯ್ಯೋ ಸಂದರ್ಭದಲ್ಲಿ ಯಾವ ಔಷಧಿನೂ ಹೊಡೆಯಲ್ಲ? ಅಲ್ಲ ಸರ್ ಕಾಯಿ ಕುಯ್ಯೋದು ಒಂದು ವಾರ ಅಂತ ಹಿಂದೆನೆ ಸ್ಪ್ರೇ ಕೊಟ್ಬಿಟ್ಟಿರ್ತೀನಿ ಸರ್. ಅಲ್ವಾ ಯಾಕಂದರೆ ಕಾಯಿ ಕುಯ್ಯೋ ಟೈಮಲ್ಲಿ ಆ ಕಾಯಿನ ಮೇಲೆ ಯಾವುದೇ ರೀತಿಯ ಸ್ಪ್ರೇಗಳಿರಬಾರ್ದು ಯಾಕಂದರೆ ಜನಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಎಷ್ಟೋ ಜನ ಮನೆಯವರಾದರೆ ತೊಳೆದು ಹಚ್ಚಿ ಯೂಸ್ ಮಾಡ್ತಾರೆ, ತರಕಾರಿಯವರು ಬೇರೆಯವರು ಆ ಥರ ಮಾಡೋದು. ಅದಕ್ಕೆ ಮಾಡ್ತೀವಿ ಕುಯ್ಯೋದು ಒಂದು ವಾರ ಅಂತಲೇ ಸರ್ ಸ್ಪ್ರೇ ಸ್ಟಾಪ್ ಮಾಡಿರ್ತೀನಿ. ಅಂದರೆ ಗ್ರಾಹಕರ ಆರೋಗ್ಯನೂ ನೋಡ್ಕೋತಾ ನೋಡ್ಬೇಕು ಸರ್ ಅದನ್ನು. ಅಲ್ವಾ ಹೌದು. ಸರಿ, ಖರ್ಚೆಷ್ಟು ಮಾಡ್ತೀರಿ ಒಂದು ಎಕರೆಗೆ? ಸರ್ ಇವತ್ತಿನ ದಿನ ನಮಗೆ ಖರ್ಚು ಒಂದು ಎಕರೆಗೆ ಸ್ವಂತ ದೊಣ್ಣೆ ದಾರ ತಂತಿಗಳು ನಮ್ಮದೇ ಇದ್ರೆ ಒಂದು 40-50 ಸಾವಿರ ಸಾಕು ಸರ್ ಒಂದು ಎಕರೆಗೆ. ಇಳುವರಿ ಎಷ್ಟು ಬರುತ್ತೆ ಅಂದಾಜಿಗೆ ಒಂದು ಎಕರೆಗೆ? ಒಂದು ಎಕರೆಗೆ ಸರ್ ನಾವು 5-5.5 ಸಾವಿರ ರೂಪಾಯಿ ನೀಡ್ತೀನಿ ಒಂದು ಎಕರೆಗೆ. ಇಳುವರಿ ನನ್ನ ಫೈನಲ್ ಗಂಟೆ, ಈಗ ಹಿಡಿದ್ರೆ ಫೈನಲ್ ಗಂಟೆ ಹೆಂಗೆ ಮಾಡ್ಕೊಬಂದ್ರೆ ಸರ್ ಒಂದು 18 ಟನ್ ಹತ್ತಿರ ಕುಯ್ತೀನಿ ಸರ್. 18 ಟನ್ ಹಣ್ಣು ಅವರೇಜ್ ಕುಯ್ತೀನಿ ಸರ್. ಕ್ರೇಟ್ ಎಲ್ಲ ಇಟ್ಕೊಂಡಿದ್ದೀರಿ? ಹಾಂ, ಸ್ವಂತ ಕ್ರೇಟ್ ಮಡಿಗಿದ್ದೀನಿ. ಕ್ರೇಟಲ್ಲೇ ಎಲ್ಲ ಸಾಗಿಸ್ತೀನಿ. ಹೌದು ಸರ್. ಮತ್ತು ಮಿಷಿನ್ ಮಡಿಕೊಂಡಿದ್ದೀನಿ, ಟಿಲ್ಲರ್ ಮಿಷಿನ್ ಅಂತ ಈಗ ಬಿಟ್ಟಿದ್ದಾರೆ ಆರಂಭ ಕಳೆ ಪಳಗೆ ಇದು ಮಾಡೋಕ್ಕೆ. ಮತ್ತು ನಮಗೆ ಲೇಬರ್ಗಳು ಸ್ವಲ್ಪ ಚೆನ್ನಾಗಿದೆ, ಸೌಕರ್ಯ ಚೆನ್ನಾಗಿದೆ ಸರ್. ನಮ್ಗೆ ಹೆಣ್ಣಾಳುಗಳು ತಂದ ಕಾಲದಿಂದ ಅವರೇನೆ, ನಮ್ಮ ಲೇಬರೇ ನಮ್ಮ ದೇವರು ಸರ್ ಇವತ್ತಿನ. ಯಾಕಂದರೆ ಅವರಿಲ್ಲದೆ ನನ್ನ ಕೈಲಿ ಆಯ್ತಿರಲಿಲ್ಲ ಇದು. ಇವತ್ತಿನ ನಮ್ಮ ಮುಖ ನೋಡ್ಕೊಂಡು ಬತ್ತಿದಾರೋ ಅಲ್ಲ ನಮ್ಮ ನೋಡ್ಕೊಂಡು ಬತ್ತಿಲ್ಲ ಅಂದ್ರೆ ಅವರೇ ನನ್ನ ಅನ್ನದಾತರು ಸರ್ ಇವತ್ತಿನ. ಮೇಡಮ್ ನೋಡ್ಕೊಂಡ್ ಬತ್ತವ್ರೆ ಅನ್ಸುತ್ತೆ ಶಶಿಕಲಾ ಬೆನ್ನೆಲುಬು ಸರ್ ಅವಳು. ನನ್ನ ಬೆನ್ನೆಲುಬು ಅಂದ್ರೆ ಅವಳೇನೆ. ಯಾಕಂದ್ರೆ ವ್ಯಾಪಾರ ಇಲ್ಲದಾಗ ನಂಗೆ ದುಡ್ಡುಗೇಡಲ್ಲ, ನಾನು ಇದ್ದೀನಿ ಅಂತಳೆ. ನನ್ಗೆ ಹುಷಾರು ತಪ್ಪಿತು ಅಂದ್ರೆ ತಾನಾಗಿ ಜಮೀನಲ್ಲಿ ನಿಂತ್ಕೊಂಡು ಆಳುಗಳಿಗೆ ಕೆಲಸ ಮಾಡಿಸ್ತಾಳೆ. ನಾ ಇಲ್ಲಿ ಹಣ್ಣು ಕುಯ್ಸ್ಬಿಟ್ಟು ಗನವಸ್ಕ್ ಹೋಗಿದ್ರೆ ಅಂದರೆ ತಕೊಂಡು ಹೋಗಿದ್ರೆ ಇಲ್ಲಿ ನಿಂತ್ಕೊಂಡು ಮಿಕ್ಕದನ್ನ ಎಲ್ಲನೂ ರೆಡಿ ಮಾಡಿ ಲೋಡ್ ಕಳಿಸ್ಕೊಡ್ತಾಳೆ. ನಾನು ಅಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡ್ಬಿಟ್ಟು ತಿರ್ಗಿ ರಿಟರ್ನ್ ಬರ್ತೀನಿ. ನೋಡಿದ್ರ ಎಂತ ಒಳ್ಳೆ ಮಾತು ಹೇಳಿದ್ರು ನಿಮ್ಮ ಬಗ್ಗೆ. ಹಾಂ ಸರ್. ಅವರು ನನಗೆ ಸಪೋರ್ಟ್ ಮಾಡ್ತಾರೆ, ನಾನು ಅವ್ರಿಗೆ ಸಪೋರ್ಟ್ ಮಾಡ್ಕೊಡ್ತೀನಿ. ನಿಜ ತಾಯಿ, ಈಗ ಅವರು ನಿಮ್ಮನ್ನ ಬೆನ್ನೆಲುಬು ಅಂದ್ರು. ಹಾಂ ಸರ್. ನೀವು ಈಗ ನನಗೆ ಅಲ್ಲಿ ಇವೆಲ್ಲ ಹೋಗಿ ತೋಟ ಹತ್ರ ಬೇಜಾರಾಗಿದ್ರೆ ನನಗೆ ಅಡುಗೆ ಮಾಡೋಕ್ಕೂ ಹೆಲ್ಪ್ ಮಾಡ್ತಾರೆ. ಏನು ಏನಾದರೂ ಅಡುಗೆ ಮಾಡಬೇಕು ಅಂದರೆ ತರಕಾರಿ ಹಚ್ಕೊಡೋದು ಎಲ್ಲನೂ ಮಾಡಿಕೊಡ್ತಾರೆ. ಓಕೆ. ಅವ್ರೇನು ನಿಮಗೆ ಅವ್ರು ಬೆನ್ನೆಲುಬು ಅಂತಂದ್ರೆ? ಹೌದು ಸರ್, ಅವರು ನನಗೆ ಬೆನ್ನೆಲುಬು. ಹಾಗೆ ನಾನೇನೋ ಬೇರೆ ಹೇಳ್ತೀರಾ? ಇಲ್ಲ ಸರ್. ಹಾಂ, ಸೌಟು ಇಲ್ಲ ಸರ್. ಅಡಿಗೆ ಮನೆ ಪಾತ್ರೆ ತರ ಯಾವ್ದಾದ್ರು ಇಲ್ಲ. ಇಲ್ಲ, ಅವರು ನಿಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಿಂತಿದ್ದಾರೆ. ಗಂಡ ಹೆಂಡತಿ ಅಂದ್ರೆ ಹಾಗೆ ಇರ್ಬೇಕು. ತಾಯಿ ಒಬ್ರು ಕಷ್ಟಕ್ಕೆ ಒಬ್ಬರಾಗ್ಬೇಕು ಸರ್. ನನ್ನ ಕಷ್ಟಕ್ಕೆ ಅವ್ರ ಆಗ್ತಾರೆ, ಅವ್ರ ಕಷ್ಟಕ್ಕೆ ನಾನು ಆಗ್ತೀನಿ ಸರ್. ಕಷ್ಟವೇ ಇಲ್ಲದ ನೋಡ್ಕೊಂಡವರಲ್ಲ ನಿಮ್ಮನ್ನ. ಅದೇನೋ ಹೆಣ್ಣಾಳುಗಳು ಬಹಳ ಅವರೇ ದೇವರು ಅಂತಿದ್ರು. ಹಾಂ ಸರ್. ನೋಡ್ಕೊತೀರಮ್ಮ ಅವ್ರನ್ನ ನೀವು? ಅವರು ಊಟ ತಿಂಡಿ ಎಲ್ಲ ಇಷ್ಟಪಡ್ತಾರೆ ಸರ್. ನಮ್ಮ ಮನೆಯಿಂದನೇ ಊಟ ಕೊಡೋದು ಅವ್ರಿಗೆ, ಹೊರಗಡೆ ಏನು ತಂದು ಕೊಡಲ್ಲ. ಒಂದು ಟೀ ಆಗಲಿ ಕಾಫಿ ಆಗಲಿ ಮನೆಯಿಂದನೇ ಕೊಡ್ತೀವಿ. ನನಗೆ ನಮ್ಮ ಮತ್ತೆನೇ ಹೆಲ್ಪ್ ಮಾಡಿಕೊಡ್ತಾರೆ. ನನ್ನ ಮಕ್ಕಳಿದ್ದಾರೆ, ಆ ಮಕ್ಕಳು ಹೆಲ್ಪ್ ಮಾಡಿಕೊಡ್ತಾರೆ. ಇವಾಗ ಮಗನೂ ಜಮೀನ್ ಹತ್ರಕ್ಕೆ ಹಾಕಿದೀವಿ, ಅವನು ಹೋಗ್ತಾನೆ. ಅವನ ಕೈಲಾದಷ್ಟು ಸಹಾಯ ಅವನು ಮಾಡ್ತಾನೆ. ಎಷ್ಟು ಜನ ಮಕ್ಕಳು ನಿಮಗೆ? ನನಗೆ ಇಬ್ಬರು ಹೆಣ್ಮಕ್ಳು, ಒಬ್ಬ ಮಗ ಇದ್ದಾನೆ ಸರ್. ಹೆಣ್ಮಕ್ಳು ಸಹಾಯದ ಕೆಲಸ ಮಾಡ್ತಾರ? ಅಂದರೆ ಅವರು ಮೆಚಡ್ ಆಗಿದ್ದಾರೆ, ಜಮೀನ್ ಹತ್ರಕ್ಕೆ ಬರಲ್ಲ, ಮನೇಲಿ ಕೆಲಸ ಮಾಡ್ಕೊಡ್ತಾರೆ ಸರ್. ಮನೇಲಿ ಮಾಡ್ತಾರೆ, ಮಗ ಹೋಗ್ತಾನೆ. ಎಲ್ಲರಿಗೂ ವ್ಯವಸಾಯದ ಪ್ರೀತಿ ಬೆಳೆಸ್ತಾ ಇದ್ದೀರಿ. ಹೌದು ಸರ್. ಹೆಣ್ಣಾಳುಗಳನ್ನು ಚೆನ್ನಾಗಿ ನೋಡ್ಕೊಳ್ತೀವಿ. ಚೆನ್ನಾಗಿ ನೋಡ್ಕೊತೀನಿ ಸರ್. ಅಲ್ವಾ, ಅದಕ್ಕೆ ಅವರು ಪ್ರೀತಿ ನಾವು ಎಷ್ಟು ಪ್ರೀತಿಯಿಂದ ನೋಡ್ಕೊತೀವಿ ಅವರು ನಮ್ಮ ಅಷ್ಟೇ ಪ್ರೀತಿ ನೋಡ್ಕೊತಾರೆ ಸರ್. ಬಹಳ ಸಂತೋಷ ಅಲ್ವಾ ನಮ್ಮ. ಈಗ ನೀವು ಕೆಲಸ ಮಾಡ್ತೀರಿ, ಯಜಮಾನರು ಕಷ್ಟಪಟ್ಟು ದುಡಿತಾರೆ ಅಲ್ವಾ, ಅಂದ್ರೆ ನಿಮಗೆ ತರಕಾರಿ ವ್ಯವಸಾಯದಿಂದ ಚೆನ್ನಾಗಿ ಆದಾಯ ಇದೆ ಅಂತ ಸರ್? ಇದೆ ಸರ್. ಅಲ್ವಾ ಸರ್. ಯಾರು ಬಂದು ಬರೀ ತರಕಾರಿ ಯಾಕೆ ಬೆಳಿತೀರಾ, ನಷ್ಟ ಅಂದ್ರೆ ಏನು ಹೇಳ್ತೀರಾ ಅವ್ರಿಗೆ? ಸರ್, ಇವತ್ತು ನಷ್ಟ ಆಗ್ಬೋದು, ಇವತ್ತೇ ನಷ್ಟ ಅಂತ ನಾವು ಕೈ ಕಟ್ಕ ಕುಂತಿಲ್ಲ ಸರ್. ನಷ್ಟ ಆದರೂ ಪರವಾಗಿಲ್ಲ, ನಾವು ಅದೇ ತರಕಾರಿ ಬೆಳಿತೀವಿ ಅಂದ್ಬಿಟ್ಟು ನಾವು ಅದೇ ಕಂಟಿನ್ಯೂ ಮಾಡ್ಕೋ ಹೋಗಿದ್ದೀವಿ ಸರ್. ಸೌತೆಕಾಯಿ ಹೇಗೆ ಬೆಳಿತೀರಿ ಮಂಜೋರ? ಸರ್, ಮೊದಲು ಬೀಜ ಉಡ್ತಿದೆ ಸರ್ ಜಮೀನಿಗೆ, ಬೀಜ ಹಾಕಿ ನೆಡ್ತಾ ಬೆಳಿತಿದೆ. ನೀವು ಬೆಳೆಯೋ ಸೌತೆಕಾಯಿ ಹಸಿರುದೋ ಬಿಳಿದೋ? ಯಾವ ಸರ್? ಹಸಿರು ಸರ್. ಹಸಿರು ಸೌತೆ. ಹಸಿರು ಸೌತೆ. ತಳಿ ಹೆಸರೇನು? ಮೊದಲು ಸರ್ ನಾಜಿ ಅಂತ ಆಗ್ತಾ ಇದೆ. ಅಂದ್ರೆ ಸರ್, ಅದು ವೆರೈಟಿ ಹೆಂಗ್ ಬರ್ತದೆ ಅಂದ್ರೆ, ಈಗ ಈ ತಿಂಗಳು ಯಾವ್ದು ಹಾಕ್ಬೇಕು ಆ ತರ ಬೀಜ ಸರ್ ಕೊಡೋದು. ನಮ್ಗೆ ಇನ್ನೊಂದು ಏನಂದ್ರೆ, ನಮ್ಮ ಔಷಧಿ ಅಂಗಡಿಯವರೇ ಸರ್ ದೇವರುಗಳು. ಯಾಕಂದ್ರೆ ಸರ್, ಈ ಟೈಮಲ್ಲಿ ಯಾವ ಬೀಜ ನೆಡಬೇಕು, ಯಾವ ಪೈರು ಇಟ್ಟು ಒಳ್ಳೇದು ಅಂತ ನಮ್ಮ ಅಂಗಡಿಯವ್ರು ಕೇಳ್ತೀವಿ. ನಂಗೆ ಮೈಸೂರಲ್ಲಿ ಗ್ರೀನ್ ಅಗ್ರಿ ಸರ್ವಿಸಸ್ ಅಂತ ಇದೆ, ಅವರು 19 ವರ್ಷದಿಂದ ನನಗೆ ಅಳ್ಬಿಡ್ರು ಸರ್ ಅಂಗಡಿಯವರು, ಅವರು ಸಾಲ್ಡ್ ಅನ್ನಬಿಟ್ಟು ಪಾಪ ಅವ್ರು ತೀರೋಗ್ಬಿಟ್ಟು ಸರ್, ಭಾಳ ದೇವ್ರಂತ ಮನುಷ್ಯ ಅವ್ರು. ಅವತ್ತು ದಿನ ಸರ್ ಫೀಲ್ಡ್ಗೆ ಬಂದು ಈ ತರಕಾರಿಗೆ ಏನು ರೋಗ ಇದೆ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಅವಾಗ್ತಿನ ಸರ್, ಈ ರಂಗೋಲಿ ಬರ ಇದಂತಿದೆ ನೋಡಿ ಇದು ಹೆಂಗೆ ಬರ್ತೆ ಅಂತಲೇ ಗೊತ್ತಿರಲಿಲ್ಲ, ಆದರೆ ರಂಗೋಲಿ ಬರ ಹೆಂಗಿರ್ತಾರೆ ಹುಳ ನಾವು ತೋರಿಸ್ಕೊಟ್ಟವ್ರು ಸರ್ ಅವ್ರು ನನಗೆ ಈ ಟೈಮ್ ಅಂತವ್ರು ಸರ್, ಅವ್ರು ತೀರೋಗ್ಬಿಟ್ಟು ಅದು ಅವ್ರ ಮಗ ಇದೆ ಸರ್. ಎಷ್ಟು ನಪುರಾಗಿದೆ ಅಂದರೆ ಕೂದಲಷ್ಟಿದೆ, ಸಣ್ಣದಾಗಿದೆ, ಎಲ್ಲೋ ಕಲರ್ ಇರ್ತದೆ, ನನ್ಗೆ ಗೊತ್ತಿಲ್ಲ ಅದು ಹೆಂಗಿರ್ತದೆ ಅಂತ. ಅವರು ಬಂದು ಇದೇ ರಂಗೋಲೆ ಬರ ಇದೇ ಹುಳ ಅಂತ ತೋರಿಸ್ಕೊಟ್ರು ಸರ್. ಅದನ್ನ ನೋಡಿದ್ರೆ ಸ್ಪೀಡ್ ಬರ್ತಿದ್ರು ಅಂದರೆ ಅವ್ರ ಮಗ ಅವ್ರು ನೋಡ್ಕೋಗ್ತಾ ಇದ್ದಾರೆ ಇವತ್ತಿನ ಸುಜಯ್ ಸರ್ ಅಂದ್ಬಿಟ್ಟು, ಅವರು ಚೆನ್ನಾಗಿ ಹೊಂದಿಸಿ ಕೊಡ್ತಾರೆ. ಇನ್ನೊಂದು ಎರಡು ಜಾಗ ಇದೆ ಸರ್, ಬನ್ನೂರಲ್ಲಿ ಕರೀಮ್ ಅಂತ ಒಬ್ಬರು, ಮತ್ತು ಹಾರೋಳಿಲಿ ವಿನಾಯಕ ಆಗ್ರೋ ಸೆಂಟರ್ ಅಂತ ಅವರೊಬ್ರು ಸರ್. ಇವು ಮೂರು ಸೀಟ್ ಹತ್ರ ನಾನು ಔಷಧಿ ಸ್ಪ್ರೇ ತರ್ತಾ ಇರ್ತೀನಿ ಸರ್, ಔಷಧಿ ಗೊಬ್ಬರ ಇವ್ರ ಹತ್ರ. ಅಂದರೆ ನಿಮಗೆ ಅನಗತ್ಯವಾಗಿ ಅವ್ರು ಔಷಧಿಗಳು ಕೊಡ್ತಾರೆ ಅಂತ ಅನ್ಸಲ್ವಾ? ಇಲ್ಲ ಸರ್ ಸರ್, ಈಗ ನನಗೆ ಗ್ರೀನ್ ಅಗ್ರಿ ಸರ್ವಿಸ್ ಅವರು 19 ವರ್ಷ ಆಯ್ತು ಸರ್ ನನಗೆ. ಆಯ್ತು ಅವ್ರು ನಮಗೆ. ಇಲ್ಲ ನಿಮ್ಮ ನಂಬಿಕೆ ಇದ್ರೆ ಸರಿ ಬಿಡಿ, ನಂಬಿಕೆ ಸರಿ. ಏನಾಗುತ್ತೆ ಬೇರೆ ಬೇರೆ ಕಾರಣಗಳಿಗಾಗಿ ಇದೊಂದು ಟಾನಿಕ್ ತಗೋ, ಇದೊಂದು ಅಂಟು ತಗೋ, ಇದೊಂದು ರೋಗನಾಶಕ ತಗೋ, ಇದೊಂದು ಕೀಟನಾಶಕ ತಗೋ, ಇವನ್ನೆಲ್ಲ ಸೇರಿಸ್ಕೊಂಡು ಇನ್ನೊಂದು ಸೇರಿಸ್ಕೊಂಡು ಒಡಿ ಅಂತೇಳಿ ಕೆಲವು ಕೊಡ್ತಾ ಇರ್ತಾರೆ. ಆದರೆ ಏನು ಬೇಕೋ ಅದನ್ನು ಮಾತ್ರ ತಾವು ಸಿಂಪರಣೆ ಮಾಡೋದು. ಸರ್ ಏನಾಗುತ್ತೆ ಅಂದರೆ ಕೆಲವ್ರು ಮಾಡ್ತಾರೇನೋ ಅದು ನನಗೆ ಗೊತ್ತಿಲ್ಲ ಸರ್. ನಮ್ಮ ಈ ಅಂಗಡಿಯವ್ರಿಗೂ ಸರ್ ಅವ್ರೇನಂತಾರೆ ಅಂದರೆ ಸರ್ ನೀವು ನಾನು ಬರೋಕ್ಕಲ್ಲ, ನೀವು ಗಿಡನೇ ತಂದುಬಿಡಿ ಅಂತಾರೆ. ಗಿಡ ತಗೊಂಡೋದ ಕೇಳ್ತಾರೆ ಸರ್ ಇದು ಎಷ್ಟು ಚೆನ್ನಾಗಿದೆ ಗಿಡ, ಇದೇನಿದೆ ಗಿಡ ನೋಡ್ತಾರೆ ಕಣ್ಣಲ್ಲಿ, ನೋಡಿ ಸರ್ ಇದು ನೀವು ಏನು ಥರ ಸ್ಪ್ರೇ ಮಾಡಬೇಕು, ಹೋದ ಸತಿ ಯಾವ ಸ್ಪ್ರೇ ಮಾಡಿದ್ರಿ ಅದನ್ನು ಕೇಳ್ತಾರೆ. ಈ ಸ್ಪ್ರೇ ನೋಡ್ಬಿಟ್ಟಿದ್ದಲ್ಲಿ ಈ ಥರ ಏನು ಡೆವಲಪ್ಮೆಂಟ್ ಆಗಿದೆಯಾ, ಇದು ಕಂಟ್ರೋಲಿಗೆ ಬಂದಿದೆಯಾ ಅಂತ ಕೇಳ್ತಾರೆ. ಸರ್ ಈ ಥರ ಆಗಿದೆ ಅಂದಾಗ, ಹೌದಾ ಸರ್ ಈ ಥರ ನೀವು ಈ ಥರ ಸ್ಪ್ರೇ ಮಾಡ್ಬೇಕು ಸರ್ ಇಷ್ಟಾಗುತ್ತೆ, ಹೆಂಗೆ ಮಾಡ್ತೀರಾ ಅಂತ ಕೇಳ್ತಾರೆ. ಸರ್ ಏನಾರ ಆಗಲಿ ಬಿಡಿ, ನಮಗೆ ವ್ಯಾಪಾರ ದೃಷ್ಟಿಯಲ್ಲ ಗಿಡ ಚೆನ್ನಾಗಿ ಬರಬೇಕು ಅಂತ ಸರ್ ನಾವು ಸ್ಪ್ರೇ ಕೊಟ್ಟೆ ಕೊಡ್ತೀನಿ, ಅದರಲ್ಲಿ ಇಷ್ಟೇ ಹೊಡಿಬೇಕು ಸರ್ ಇದು ಒಳ್ಳೆಯದು ನಿಮ್ಮ ರಿಸಲ್ಟ್ ಅಂತ ಅವ್ರು ಹೇಳ್ತಾರೆ. ಆ ಸಜೆಷನ್ ತಕ್ಕಾಗಲಿ ನಾನು ಸ್ಪ್ರೇ ಕೊಟ್ಟು ಹೋಗ್ತೀನಿ. ಹೇಳಿ ಸರ್, ಈಗ ಸೌತಕ ಹೆಂಗೆ ಬೆಳಿತೀರಿ? ಸರ್ ಸೌಂತೆ ಸರ್ ನಾವು ಆರಂಭ ಎಲ್ಲ ಆದ್ಮೇಲೆ ಸರ್ ಗೊಬ್ಬರ ನಾನು ಯಾವುದೇ ಕಂಡು ಫೀಲ್ಡ್ಗೆ ಹೆಚ್ಚಲ್ಲ ಸರ್. ಮೊದಲು ಏನು ಮಾಡ್ಬಿಡ್ತಿದ್ದೋ ಈ ಜಮೀನು ಟೋಟಲ್ ಬೌಂಡ್ರಿಗೇನೆ ಗೊಬ್ಬರ ಹೊಡಿಸ್ಬಿಟ್ಟು ಹೆಚ್ಚಿಬಿಡ್ತಿದ್ದೋ, ಅದು ಇವತ್ತಿನ ನಾನು ಅದು ಹೆಚ್ಚಕ್ಕೆ ಹೋಗ್ತಿಲ್ಲ ಸರ್. ಏನು ಮಾಡ್ತೀನಿ ಕಡ ಹೊಡಿಸಿರ್ತೀನಿ, ಪೈರು ಊತ್ತೀನಿ, ಅದಾದ್ಮೇಲೆ ಅದಕ್ಕೆ ಮಾಮೂಲಿ ಸ್ಪ್ರೇ ಕೊಟ್ಕೊಂಡು ಎಲ್ಲ ಆದ್ಮೇಲೆ ಸರ್ ಅಕ್ಕೆ ಅಂತ ಮಾಡ್ತೀವಿ, ಸಣ್ಣ ಮುಂದೆ ಕೊಡ್ತೀನಿ ನೋಡಿ ಸರ್. ಫಸ್ಟು ಪೈರು ನೆಟ್ಟು ಅದು ಒಂದು ವಾರಕ್ಕೆ ಸಣ್ಣ ಆಗ್ತಾ ಮಾಡ್ತೀನಿ ಸರ್. ಈಗ ರೀಸೆಂಟಿಗೆ ಆಲ್ರೆಡಿ ಈಗ ಇದೆ ಸರ್ 3 ಬ್ಯಾಚ್ ಇದೆ ನನ್ನ ಹತ್ರ. ಈಗ ಇನ್ನು 10 ದಿನಕ್ಕೆ ಒಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ, ನಂದಿ ಅಂತ ಅದು ಟೊಮೆಟೊ ವೆರೈಟಿ. ಎರಡನೇ ಸೀಡ್ ಸರ್ ಎಣ್ಣೆ ಆಗ್ತಾ ಮಾಡಿಸಿದ್ದೀನಿ, ಸುಚಿತ್ರ ಅಂದ್ಬಿಟ್ಟು ಇದು ಸಾಂತ ಪೈರು ಸರ್. ಈಗ ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ ಈಗ ಆಲ್ರೆಡಿ ಈಗ ಒಂದು ನೆನ್ನೆ ಉಪ್ಪು ಬೂದಿ ಮತ್ತು 10-20 ತಿಂಡಿ ಹಾಕ್ಬಿಟ್ಟು ಗೆಡ್ಡೆ ಮುಂದೆ ಕೊಟ್ಟಿದ್ದೀನಿ ಸರ್. ಮತ್ತು ಡ್ರಿಂಚಿಂಗ್ ಮಾಡಿಸಿದ್ದೀನಿ ಈಗ ಆಲ್ರೆಡಿ, ಯಾಕಂದರೆ ಪೈರು 8 ದಿನ ಆಗಿತ್ತು, ಜಮೀನಲ್ಲಿ 8 ದಿನ ಆಗೋಯ್ತು, 8 ದಿನಕ್ಕೆ ಪೈರು ಸಾಯಿದಿಲ್ಲ ಅಂತ ಆಲ್ರೆಡಿ ಈಗ ಡ್ರಿಂಚಿಂಗ್ ಮಾಡಿಸಿದ್ದೀನಿ. ಇದಾದ ಇನ್ನು 4 ದಿನಕ್ಕೆ ಸರ್ ಅದಕ್ಕೆ ಫಸ್ಟ್ ಏನು ಮಾಡ್ತೀನಿ ಅಂದರೆ 10-26 ಮತ್ತು DAP ಮತ್ತು ಪೊಟಾಷಿಯಂ ಮೂರು ಮಿಕ್ಸ್ ಮಾಡ್ತೀನಿ. ಏನಕ್ಕಂದರೆ ಪೊಟಾಷ್ ಕೊಡೋದಂದ್ರೆ ಕಾಯಿ ದಪ್ಪ ಮತ್ತು ಶೈನಿಂಗ್ ಬರಲಿ ಮತ್ತು ಉದ್ದ ಬರಲಿ ಅಂತ ಕೊಡ್ತೀನಿ ಸರ್ ಅದನ್ನು ಮೂರನೂ. ಅದಾದ ಒಂದು 2 ದಿನಕ್ಕೇನೆ ಸರ್ ಕೊಟ್ಟಿಗೆ ಗೊಬ್ಬರನ ಇದೆಲ್ಲ ಮಿಕ್ಸ್ ಮಾಡಿ ಸರ್ ಗೊಬ್ಬರನ ಪ್ರತಿಯೊಂದು ಗಿಡಕ್ಕೆ ಆ ಕೈಲಿ ಇಡಿಸಿ ಹಾಕೋದು ಸರ್. ನಾನು ಯಾವುದಕ್ಕೆ ಹೆಚ್ಚಿಸಲ್ಲ ಸರ್, ಲೇಬರ್ ಜಾಸ್ತಿ ತರೋದ್ರೂ ಪರವಾಗಿಲ್ಲ, ಯಾಕಂದರೆ ಇವತ್ತಿನ ಅನುಭವ ಸಿಕ್ಕಿರೋದ್ರಿಂದ ನನಗೆ ಪ್ರತಿಯೊಂದು ಗಿಡಕ್ಕೆ ತಿಂಡಿ ಹಾಕ್ಬಿಟ್ಟು ಆ ತಿಂಡಿ ಮೇಲೆ ಕೊಟ್ಟಿಗೆ ಗೊಬ್ಬರನ ಒಂದೊಂದು ಇಡೀನ ಹಾಕ್ತಾ ಇರ್ತೀವಿ ಸರ್. ಹಾಕ್ಬಿಟ್ಟು ಅದಕ್ಕೆ ನಂದು ಟಿಲ್ಲರ್ ಮಿಷಿನ್ ತಗೊಂಡಿದ್ದೀನಿ ಚಿಕ್ಕದೊಂದು, ಈಗ ಅದರಿಂದ ನನಗೆ ಉಪಯೋಗ ಆಳ್ದು ಲೇಬರ್ ಕಮ್ಮಿ ಏನಕ್ಕೆ ಆಗ್ತು ಅಂದರೆ ಒಂದು ಮಿನಿ ಟಿಲ್ಲರ್ ತಗೊಂಡಿದ್ದೀನಿ ಈಗ, ಒಂದು 35,000 ಕೊಟ್ಟು ತಗೊಂಡಿದ್ದೀನಿ ಚಿಕ್ಕದು, ಅದು 4 ಅಡಿ ಒಳಗೇ ಹೋಗುತ್ತೆ ಅದು, ಅದರಿಂದ ನನಗೆ ಲೇಬರ್ದು ಖರ್ಚು ಸ್ವಲ್ಪ ಕಮ್ಮಿ ಆಗ್ತದೆ ಸರ್. ಈಗ ಟೊಮ್ಯಾಟೊ ಬೆಳೆದ ಮೇಲೆ ಅದೇ ಜಾಗದಲ್ಲಿ ಸೌತೆಕಾಯಿ ಬೆಳೆಯುತ್ತಾವೆ? ಟೊಮ್ಯಾಟೊ ಬೆಳೆದು ಅದರ ಗಿಡ ಎಲ್ಲ ಕಿತ್ತು ಸರ್ ಅದನ್ನು 1.5-2 ತಿಂಗಳು ಆರಂಭ ಮಾಡ್ತೀನಿ. ಉಳುಮೆ ಉಂತು ಅದಕ್ಕೆ ಬಿಸಿಲು ಎಟ್ಗೆಲ್ಲ ಚೆನ್ನಾಗಿ ಒಣಗಿ ಮಣ್ಣು ಸ್ವಲ್ಪ ಚೇಂಜ್ ಆಗಲಿ ಅಂದ್ಬಿಟ್ಟು ಸರ್. ಹಸಿರಳೆ ಗೊಬ್ಬರದ ಬೀಜ ಏನಾದ್ರು ಬಿತ್ತನೆ ಮಾಡಿ ಸರ್? ಮಾಡಲ್ಲ ಸರ್, ಅದನ್ನೇನು ಮಾಡಿ, ಟೈಮ್ ಹೇಳಿ ವೇಸ್ಟ್ ಆಗುತ್ತೆ. ವರ್ಷಕ್ಕೆ ನೀವು ಏನೇ ಮಾಡೋ ಸರ್ 3 ಬೆಳೆ ತೆಗೆದಿತ್ತೀನಿ ಸರ್ ನನ್ನ ಜಿಮ್ಮೆಲ್ಲಿ 3 ಬೆಳೆ, ಯಾಕಂದರೆ ಟೊಮೊಟೊ ಆದರೆ 3 ತಿಂಗಳಾಗಿ ಹೋಗುತ್ತೆ, ಸೌತೆ ಹಂಗಿಲ್ಲ, ಕೇವಲ 2 ತಿಂಗಳಿಗೆ ಕುಳ ಆಗುತ್ತೆ. ಅಂದರೆ ಮೊದಲು ಟೊಮೆಟೊ ಬೆಳಿತೀರಿ, ಸೌತೆ ಅದಾದ್ಮೇಲೆ ಮತ್ತೆ ಟೊಮೆಟೊ. ಈಗ ಸೌತೆನೂ ಹಬ್ಬಿಸ್ತೀರಾ? ಹೌದು ಸರ್. ಬಟ್ ಅದಕ್ಕೆ ತುಂಬ ಎತ್ತರದ ಕಡ್ಡಿ ಕೊಡಬೇಕಲ್ಲ? ಕೊಡ್ತೀವಿ ಸರ್, ಇದೆ ಪೋಲ್ಸ್ ಇದೆ ಸರ್, ಅಲ್ಲಿ ದೊಡ್ಡ ಮಡಿಕೆ ಎಲ್ಲ ಪ್ರತಿಯೊಂದಕ್ಕೂ ಪೋಲ್ಸ್ ರೆಡಿ ಮಾಡಿ. ಟೊಮೆಟೊ ಕೊಟ್ಟರೆ ಪೋಲ್ ಕಿತ್ತುಬಿಟ್ಟು ಸೌತೆ ಕೋಲ್ ಕೊಡ್ತೀರಾ? ಅಲ್ಲ ಸರ್, ಈ ಮೊದಲೇ ಮಾಡ್ತಿದ್ದೆ ಸರ್, ನಮ್ಗೆ ಗೊತ್ತಾಗ್ತಿರಲಿಲ್ಲ. ನಾನು ಬೇರೆ ಬೇರೆ ಫೀಲ್ಡ್ಗಳು ಹೋಗ್ತಿದ್ದೆ ನೋಡ್ತಿದ್ದೆ ಸರ್, ಕಿತ್ತಾಕ್ಬಿಡ್ತಿದ್ದೆ ನಾನು ನೀವೆಲ್ದಂಗೆ ಸರ್, ದೊಣ್ಣೆ ಕಿತ್ತು ಪಡೋದು, ಖರ್ಚು ಹೊತ್ಕೊಂಡು ಹೋಗ್ತಾ ಇತ್ತು. ಈಗಿಲ್ಲ ಸರ್, ಈಗ ಪೋಲ್ಸ್ ಕೇಳಲ್ಲ, ಈಗ ಮಿನಿ ಟೇಲರ್ ಅಂತ ಒಂದು ಸಿಕ್ತು ನೋಡಿ ಸರ್, ಇದೆಲ್ಲ ಆರಂಭ ಮಾಡಿಸ್ತೀನಿ. ಗಿಡ ಎಲ್ಲ ಕೊಯ್ಸ್ಬಿಡ್ತೀನಿ, ಎಲ್ಲ ಹೊರಡ ಹಾಕ್ಸ್ಬಿಟ್ಟು ಗಿಡನ, ಅದನ್ನ ಬೇಯಿಸ್ಬಿಡ್ತೀನಿ ಅದನ್ನ ಗಿಡ. ಈ ಮಧ್ಯಕ್ಕೆ ಮಿನಿ ಟೇಲರ್ ಓಡಾಡುತ್ತೆ ಸರ್ ಮಿಷಿನ್, ಇದರಲ್ಲೇ ಅದನ್ನ ಉಳುಮೆ ಮಾಡ್ತೀನಿ. ನನ್ನ ದನ ಕರುಗಳು ಒಂದಕ್ಕೆ ಸರ್ ಯೂಸ್ ಮಾಡ್ತಾರೆ, ಯಾವ್ದಕ್ಕೆ ಅಂದ್ರೆ ಕಡ ವಸ್ತು ಕಡ ಬಡೆಯ ಅಷ್ಟೇ, ಇನ್ನು ಯಾವ ಬೆಳಗ್ಗೆ ಮಾಡಲ್ಲ ಸರ್. ಅಂದ್ರೆ ಟೊಮೆಟೊ ಬೆಳೆದ ಜಾಗದಲ್ಲೇ ಸೌತೆ ಹಾಕ್ತೀನಿ ಸರ್, ಅದೇ ದೊಣ್ಣೆಗೇನೆ, ಅದೇ ದೊಣ್ಣೆಗೇನೆ ಸೌತೆ ಹಾಕ್ತೀನಿ, ದೊಣ್ಣೆ ಇರ್ತೀನಿ. ಅಂದ್ರೆ ಅದೇ ದಾರ, ಅದೇ ಇದಕ್ಕೆ ದಾರ ಚೇಂಜ್ ಆಗುತ್ತೆ, ಎಲ್ಲ ಕೂದಾಕ್ಬಿಟ್ಟಿರ್ತೀನಿ, ದಾರ ಸುತ್ತಲಿ ವಸ್ತಾ ಕಟ್ತೀನಿ ಅಷ್ಟೇ ಸರ್. ಹೌದು, ದೊಣ್ಣೆ ಕೆಲವು ತರಕಾರಿಗಳನ್ನು ಕೊಂಡಲ್ಲ ಸರ್, ಬೀನಿಸು ಆಗಲಿ ಮೆಣಸಿ ಆಗಲಿ ಸಾವಂತ ಟಮಾಟಿ ಆಲ್ರೆಡಿ ಇರ್ತದೆ, ಮಿಕ್ಕದವು ಕ್ಯಾಪ್ಸಿಕಮು ಕ್ಯಾರೆಟು ಈರುಳ್ಳಿ ಇವು ಕೊಂಡ್ತೀನಿ ಅಷ್ಟೇ, ಇನ್ನು ಮಿಕ್ತವೆಲ್ಲ ನನ್ನ ಜಮೀನಲ್ಲಿ ಸ್ವಲ್ಪ ಸ್ವಲ್ಪ ಹಾಕತ್ತೀನಿ ಸರ್. ನಮ್ಮ ತೋಟಗಾರಿಕೆ ಇಲಾಖೆ ಅವರು ಸ್ವಲ್ಪ ಬಿತ್ತೆ ಬೀಜ ಎಲ್ಲ ಕೊಡ್ತಾ ಇರ್ತಾರೆ ಸರ್, ಭತ್ತದ್ಯ ಅವ್ರದ್ದೆಲ್ಲ ಯೂಸ್ ಮಾಡ್ತೀನಿ ಸರ್. ಅಂದ್ರೆ ಈಗ ಪ್ರಧಾನವಾಗಿ ನೀವು ಬೆಳೀತಾ ಇರೋ ತರಕಾರಿ ಟೊಮ್ಯಾಟೊ ಸೌತೆ ಎರಡೇ ಎವಿ ಸರ್ ಯಾವಾಗ್ಲಂತು. ಹೌದಾ, ಬೇರೆ ಕೋಸು ಎಲ್ಲ ಇಲ್ಲ ಸರ್, ಯಾವ್ದು ಹಾಕಲ್ಲ ಸರ್, ಮೆಣಸಿನಕಾಯಿ ಯಾವ್ದಿಲ್ಲ ಸರ್, ಸಣ್ಣ ಮೆಣಸಿ ಹಾಕ್ತೀನಿ ಮನೆಗೆ ಅಂದ್ರೆ ನಾನು ಟೈಮ್ ನೋಡಿ ಹಾಕ್ತೀನಿ ಸರ್ ಅದನ್ನ. ನಮ್ಮ ತಂದೆ ಒಂದು ಗೈಡೆನ್ಸ್ ಇದ್ದಂಗೆ, ಈ ಟೈಮಲ್ಲಿ ಹಾಕಿದ್ರೆ ಹಿಂಗೆ ಆಗುತ್ತೆ, ನಮ್ಗೆ ಅಷ್ಟು ಗೊತ್ತಾಗಲ್ಲ ಅಂದ್ರೆ ಅವ್ರಿಗೆ ಆ ಕಾಲದಿಂದ ಒಂದು ಗೊತ್ತು ಸರಿಗೆ, ಈ ಟೈಮ್ಗೆ ಈ ತರ ಬೆಳೆದ್ರೆ ಈ ಟೈಮಲ್ಲಿ ಹಿಂಗೆ ವ್ಯಾಪಾರ ಸಿಗುತ್ತೆ ಹೇಳ್ಕೊಡಿ. ಯಾವಾಗ ಬೆಳಿಬೇಕು ಟೊಮೆಟೋ ಸರ್? ಅದು ಹೇಳಕ್ಕಾಗಲ್ಲ ಸರ್. ಹೆಂಗಾಗತ್ತೆ ಅಂದ್ರೆ ನಾನೊಂದು ಅನುಭವ ಏನಂದ್ರೆ ಸರ್, ನಾನು ನಮ್ಮ ಅಂಗಡಿಯವ್ರಿಗೆ ಕಲ್ತೀನಿ, ಹೆಂಗೆ ಸರ್ ಸೀಡ್ಸ್ ಜಾಸ್ತಿ ಸೇಲ್ಸ್ ಆಗಿದೆಯಾ ಸರ್, ಬೈರ್ಸ್ ಜಾಸ್ತಿ ಸೇಲ್ಸ್ ಆಗಿದೆಯಾ, ಮಾರ್ಕೆಟಲ್ಲಿ ಹಣ್ಣು ಯಾವ ಥರ ಬರ್ತಾ ಇದೆ, ಒಂದೇನೋ ಒಂದು ಸೆನ್ಸಿಂದ ಇದು ಮಾಡ್ಕೊಂಡು. ಮೆಣಸಿನಕಾಯಿ ಯಾವಾಗ ಬೆಳಿಬೇಕು ಹೇಳ್ಕೊಡಿ. ನೋಡಿ ಸರ್, ಈಗ ಹೋದ ಗಿರಣ ತಿಂಗಳಿಂದ ಮೆಣಸಿ ಹಾಕ್ಬಿಟ್ಟಿದೆ ಸರ್, ಈಗ ಇದು ಸರಿ ಸರ್ ಮೆಣಸಿ ಡೌನೇ ಆಗಿಲ್ಲ, 2 ಇಯರ್ಸ್ ಆಯಿತು ಈಗ, 2 ವರ್ಷದಿಂದ ಮೆಣಸಿ ಏನಂದ್ರೆ ಡೌನೇ ಆಗಿಲ್ಲ. ಆದಷ್ಟು 20 ರೂಪಾಯಿ ಮೇಲೆ ರೈಟ್ ನಡೀತೀನಿ ನೋಡಿ, ಈಗ 60 ಗಂಟೆ ಇತ್ತು ಇಲ್ವಿದೆ. ಯಾವ ಥರ ಮೆಣಸಿನಕಾಯಿ ಬೆಳೆಯತ್ತವು ಸರ್? ಸಣ್ಣದು ಬುಲೆಟ್ ಮೆಣಸಿ ಅಂತ ಬರ್ತದೆ, ಒಂದು ಇನ್ನೊಂದು ಶುಚಿ ಅಂಬಿಟ್ಟು ಸಣ್ಣ ಬರ್ತದೆ ಸರ್, ಅದು ಯೂಸ್ ಮಾಡ್ತಿದ್ದೀನಿ ಸರ್, ಬೆಳಿತೀನಿ ಪೈರು ಸ್ವಲ್ಪ ಹಾಕತ್ತೀನಿ ಸರ್ ಅದನ್ನ. ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ. ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ. ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ 10 ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಬೇರೆ ಬೆಳೆಗಿಂತ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು. ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನು ದುಪ್ಪಟ್ಟು ಮಾಡುತ್ತಿದ್ದಾರೆ. ಕರ್ನಾಟಕದ ಬೆಳಗಿ ಗ್ರಾಮದ ಬೀರಪ್ಪ ಅನ್ನೋ ರೈತ ಈ ಪಾಮ್ ಮರದ ಆರ್ಥಿಕ ನಿರೀಕ್ಷೆಯಿಂದ ಈ ಪಾಮ್ ಕೃಷಿ ಶುರು ಮಾಡಿದ್ದಾರೆ. ನಾನೀಗ 17 ವರ್ಷ ಬೆಳೆಯಕತ್ತಿನಲ್ಲ, ಈ ವೇಳೆ ಹಚ್ಚುಕ್ಕಿಂತ ಪೂರ್ವದಲ್ಲಿ ಆಜುಬಾಜು ರೈತರು ನನಗಿದೊಂದು ಸ್ವಲ್ಪ ಯಾಕೋ ನೀವು ಮುಳ್ಳಿನ ಗಿಡ ಹಚ್ಚಬೇಡ, ಇದು ಭಾಳ ನಿನಗಿದು ಆಕತ್ತಿ, ಲಾಭದಾಯಕ ಅನಿಸೋದಿಲ್ಲ ಅಂತ ಹೇಳ್ಕೊಂಡು ಹೇಳಿದರು. ಆದರೂ ನನಗೆ ತೋಟಗಾರಿಕೆ ಇಲಾಖೆ ಅವರು ಬಂದು, ಇಲ್ಲ ನೀವು ಬೆಳೆದು ನೋಡಿರಿ, ಇದು ಲಾಭ ಅಲ್ಲಿಕ ನಮ್ಮನ್ನು ಕೇಳಿರಿ ಅಂತೇಳಿ ಚಾಲೆಂಜ್ ಮಾಡಿದರು ಅವರು. ನಾನು ಅವ್ರು ಹೇಳಿದ ಪ್ರಕಾರ ಚಲೋ ಇಳುವರಿ ತೆಗಿಯೋಕೆ ಪ್ರಯತ್ನ ಮಾಡಿದ್ದೀನಿ. 3 ವರ್ಷದಿಂದ ನನಗೆ ಬೆಳೆ ಸ್ಟಾರ್ಟ್ ಆಯ್ತು ಕಟಾವು ಮಾಡೋಕೆ ಹಣ್ಣು, ಇವತ್ತಿಂದ ನಾನು 15 ದಿವಸಕ್ಕೊಮ್ಮೆ ಕಟಾವು ಮಾಡೋದು ನಿಲ್ಲಿಸಿಲ್ಲ. ನನಗೆ ಭಾಳ ಇದು ಕಬ್ಬಿನಕ್ಕಿಂತ ಲಾಭದಾಯಕ ಅನಿಸುತ್ತೆ ಅನ್ನೋದ್ರಿಂದ ಇದು ಚಲೋ ಬೆಳೆ ಆಗೈತೆ ನನಗಿದು. ಇದು ನನ್ನ ನೋಡಿ ಇನ್ನೂ ಸಾಕಷ್ಟು ಜನನು ಹಚ್ಚಾರ ಈಗ ರೈತರು ಆಜುಬಾಜು ಎಲ್ಲ, ಈಗ ನನಗೆ ಬ್ಯಾಡ ಅಂದ್ರೆ ರೈತರು ಇಳುವರಿ ಚಲೋ ಬರೋದ್ರಿಂದ ಒಳ್ಳೆ ಲಾಭದಾಯಕ ಬೆಳೆ ಅನಿಸೈತಿ. ಹಿಂಗಾಗಿ ಎಲ್ಲ ರೈತರು ಇದನ್ನು ಬೆಳೆಯೋಕೆ ಏನು ಅಡ್ಡಿ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್ ಆಯಿಲ್ ಪಾಮ್ NMEO OP ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಆರ್ಥಿಕ ಹಾಗೂ ತಾಂತ್ರಿಕ ನೆರವನ್ನ ಕೊಡಲಾಗುತ್ತಿದೆ. ಪಾಮ್ ಮರ, ಅಂತರ ಬೆಳೆ, ಹನಿ ನೀರಾವರಿ, ಡೀಸೆಲ್, ವಿದ್ಯುತ್, ಸೌರ ಪಂಪ್ ಸೆಟ್, ಕೊಳವೆ ಬಾವಿ, ಕೊಯ್ಲು ಉಪಕರಣಗಳು, ಹಳೆಯ ಮರಗಳನ್ನು ಮತ್ತೆ ನೆಡುವುದು, ಇದಕ್ಕೆಲ್ಲ ರೈತರಿಗೆ ಸಬ್ಸಿಡಿ ಅಂದರೆ ಸಹಾಯಧನ ಕೊಡಲಾಗುತ್ತಿದೆ. ಎರೆಹುಳ ಸಾಗಣೆ ಘಟಕ ಮತ್ತು ಅದರ ಯಂತ್ರೋಪಕರಣಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ 1-5 ಲಕ್ಷ ರೂಪಾಯಿಗಳು ಸಹಾಯಧನವನ್ನು ಕೊಡಲಾಗುತ್ತದೆ. ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು. ನಿಮಗೇನನ್ಸುತ್ತಮ್ಮ, ಬೇಸಾಯ ಚೆನ್ನಾಗಿ ಮಾಡ್ತಾರೆ ಯಜಮಾನರು? ಚೆನ್ನಾಗಿ ಮಾಡ್ತಾರೆ ಸರ್, ಚೆನ್ನಾಗಿ ಮಾಡ್ತಾರೆ ಸರ್. ದನಿನ ಗೊಬ್ಬರ ಚೆನ್ನಾಗಿ ಹಾಕ್ಬೇಕು. ಹಾ, ಚೆನ್ನಾಗಿ ಹಾಕ್ತೀವಿ ಸರ್. ಅಲ್ವಾ, ಎರೆಹುಳ ಏನಾದ್ರು ಸಾಕೊಂಡು ಎರೆಹುಳಿನ ಗೊಬ್ಬರ ಏನಾದ್ರು ಹಾಕ್ತೀರಾ? ಹಾಕ್ತೀವಿ ಸರ್. ಹೌದಾ, ಯಾಕೆ ಯೋಚನೆ ಮಾಡಿ ಹೇಳ್ತಿದ್ರ? ಇಲ್ಲ ಇಲ್ಲ, ಎರೆಹುಳೆ ಅಂದ್ರೆಲ್ಲ ಅದು ಇವಾಗ ಎರೆಗೊಬ್ಬರ ಅಂತಾರಲ್ಲ. ಹಾ, ಎರೆಗೊಬ್ಬರ ಅಂತಾರೆ. ಎಲ್ ಮಾಡಿದಿರ ಅದನ್ನ? ತೋಟದತ್ರನೇ ಮಾಡ್ಕೊಂಡಿದೀವಿ ಸರ್. ತೋಟದತ್ರನೇ ತೊಟ್ಟಿ ಮಾಡಿದೀವಿ, ತೊಟ್ಟಿ ಮಾಡಿದೀವಿ ಸರ್. ಅಲ್ಲಿ ಹೋಗಿ ನೋಡಿದಿರಾ ಎರೆಹುಳ ಹೆಂಗೆ ಗೊಬ್ಬರ ಮಾಡುತ್ತೆ, ಗೊಬ್ಬರ ಹೆಂಗೆ ಹಾಕ್ಬೇಕು ಜಮೀನ್ಗೆ ಎಲ್ಲ ಗೊತ್ತಿದೆಯಾ? ಅದು ಅಂದ್ರೆ ನಮ್ಮ ಮನೆಯವ್ರು ಯೂಸ್ ಮಾಡ್ಕೊತಾರೆ ಸರ್. ಹೌದಾ ಸರ್. ಈಗ ದನ ಮೈ ತೊಳೆಯೋದು, ಹಾಲು ಕರಿಯೋದು ಎಲ್ಲ ಯಾರು? ಅವರೇ ಮಾಡ್ತಾರೆ ಸರ್. ನನಗೆ ಅಷ್ಟೊಂದೊಂದು ಸ್ವಲ್ಪ ಹಾಲು ಕರಿಯಕ್ ಬರಲೇ ಕರಿತೀನಿ ಅಂದ್ರೆ ಅವರಷ್ಟು ಫಾಸ್ಟ್ ಆಗಿ ನನಗೆ ಕರಿಯಕ್ ಬರಲ್ಲ. ಬೇಗ ಬೇಗ ಕರಿಯಕ್ ಆಗಲ್ಲ. ಒದಿತಾವ ದನ ನಿಮ್ಗೆ? ಒದಿಯಲ್ಲ ಸರ್, ಅವರಷ್ಟು ಬೇಗ ಕರಿಯಕ್ ಆಗಲ್ಲ. ಆಯ್ತು, ಈಗ ಸಂತೋಷವಾಗಿದ್ದೀರಿ? ಹಾ ಸರ್. ಮುಂದಿನ ಆಸೆಗಳು ಏನು ನಿಮ್ದು? ಇನ್ನೂ ಜಾಸ್ತಿ ಟೊಮೆಟೊ ಬೆಳಿಬೇಕು. ಟೊಮೆಟೊ ಸೌಂತನೆ ಜಾಸ್ತಿ ಸರ್ ನಮ್ ಕಡೆ. ಅಲ್ವಾ, ನಮ್ ಜಮೀನಲ್ಲಿ ಇವ್ರು ಮಾಡೋದೆ ಟೊಮೆಟೊ ಸೌಂತೆ ಎರಡನೇ ಅಲ್ವಾ, ಅದನ್ನೇ ಮಾಡ್ಕೊಂಡು ಹೋಗೋದ ಅನ್ಕ ಹೇಳ್ಕೊಂಡಿ. ಇನ್ನು ಜಾಸ್ತಿ ಬೆಳೆಯೋಣ, ಬೀರು ತಕೊಳವ ಅಂತ. ನಿಮ್ಗೇನ್ ಅನ್ಸುತ್ತೆ ಮಂಜು ಅವ್ರೆ? ಸರ್, ನಾನು ನಮ್ಮ ತಂದೆ ಓದಬೇಕು ಅನ್ನೋ ಆಸೆ ಅವ್ರಿಗಿತ್ತು, ಆದರೆ ನನಗೆ ನಮ್ಮ ತಂದೆ ಮಡಿಗೆ ಆಸ್ತಿ ಮೇಲೆ ಆಸೆ ಜಾಸ್ತಿ ಆಯಿತು. ನಂಗೆ ಏನಾಯ್ತು ಅಂದರೆ, ನಂಗೆ ಎತ್ತಿದ ಮೇಲೆ ರೈತರ ಮೇಲೆ ಏನೋ ಜಾಸ್ತಿ. ಈಗ ಅವ್ರ ಮಗನೂ ಅದೇ ಥರ ಆಗ್ಬಿಟ್ಟಿದ್ದಾನೆ ಸರ್. ಹೌದಾ? ತಪ್ಪೇನು? ಏನು ಮಾಡ್ತೇನೆ, ರೈತನ ಮಗ ರೈತ ಆಗ್ಬಾರ್ದು. ತುಂಬ ಇಷ್ಟ ಸರ್. ಆಗ ನಮ್ಮ ತಂದೆಯವ್ರು ನನ್ನ ಇನ್ನು ಕೇಳಿಲ್ಲ ಸರ್ ಅವರು, ನಾನು ಹಿಂಗೆ ತರಕಾರಿ ಬೆಳಿತೀನಿ ಆರಾಮ ಮಾಡ್ತೀನಿ, ಏರ್ ಕಟ್ಕೊಂಡು ಹೋಗ್ತಿದ್ದೆ ಉಳ್ತಿದ್ದೆ ಮಾಡ್ತಿದ್ದೆ ಏನಕ್ಕೆ ಹಿಂಗೆ ಮಾಡ್ತೀನಿ ಕೇಳಿಲ್ಲ ಅವರು. ಆಸ್ತಿ ಮಾಡಿದ್ದಾನೆ ಭಾಳ ಉಳಿಸ್ಕೊವಲ್ಲಿ ಸಾಕು ನನ್ನ ಮಗನ ಅನ್ನೋ ಅವ್ರ ಮೈಂಡಲ್ಲಿ ಏನಿತ್ತು ಏನೋ ಗೊತ್ತಿಲ್ಲ ಸರ್. ತರಕಾರಿ ಬೆಳಿತಿದ್ರ ಬೆಳಿ ಆಯಿತು, ಕಾಲೇಜ್ ಹೋಯ್ತೀನಿ ಹೋಗಿದ್ದಪ್ಪ ಅಷ್ಟೇ, ಒಂದಿನ ಹೋದವರಲ್ಲ ಒಂದಿನ ಹೊಡೆದವರಲ್ಲ, ಅಪ್ಪ ಇದು ಲಾಸ್ ಆಗೋಯ್ತು, ಆಗಲಿ ಬಿಡಿ ಎತ್ತ ಕಟ್ಸ್ಕತ್ತಿ ಎಬ್ಬರು ನಾ ಕೊಡ್ತೀನಿ ಬಂಡವಾಳ ಹಾಕ್ತೀನಿ ಮಾಡು, ಇದಿಲ್ಲ ಇನ್ನೊಂದು ಬ್ಯಾಸ್ ಸಿಗುತ್ತೆ ಅಂತ ಬೆನ್ನು ಎಲ್ಬಂಗೆ ನಿಂತ್ಕೊಂಡು ಅಥವಾ ತಟ್ಟು ಬಿಟ್ಟದ್ವಿ ಸರ್, ಇವತ್ತಿನ ಒಂದು ಲೆವೆಲ್ ಇದ್ದೀನಿ ಸರ್ ಇವತ್ತಿನ. ಮತ್ತೆ ಮಧ್ಯದಲ್ಲಿ ಏನಾಗುತ್ತೆ ಅಂದ್ರೆ ಸರ್, ನಮಗೆ ಈ ತೋಟಗಾರಿಕೆ ಇಲಾಖೆಯಿಂದ ಸರ್ ನಮಗೆ ಇವೆಲ್ಲ ಪ್ರತಿಯೊಂದು ಬೀಜಗಳು ಎರೆಹುಳ ಹೇಳಿದ್ರಲ್ಲ ಸರ್, ಅದರದ್ದು ಗೊಬ್ಬರಗಳು ಸ್ವಲ್ಪ ಔಷಧಿ ಸ್ಪ್ರೇಗಳು ಎಲ್ಲ ಕೊಡೋದ್ರಿಂದ ಸರ್ ನಮಗೆ ಸಹಾಯ ಸ್ವಲ್ಪ ಸಿಗ್ತಾ ಇದೆ ಸರ್, ಬಂಡವಾಳಕ್ಕೆ ಸ್ವಲ್ಪ ದಾರಿ ಇದೆ. ಅದಕ್ಕೆ ಅವರು ಸರ್ಕಾರದಿಂದ ಬರುವಂತಹ ಈ ಕೆಲವು ಸಹಾಯಧನಗಳು ಸರ್ ನಮ್ಮ ರೈತರಿಗೆ ಅದು ಉಪಯೋಗ ಆಗುತ್ತೆ ಸರ್. ಅದು ಒಳ್ಳೇದ್ರಪ್ಪ, ಬಹಳ ಚೆನ್ನಾಗಿ ತರಕಾರಿ ಬೆಳೀತಿದ್ದೀರಿ, ಹೀಗೆ ಅಭಿವೃದ್ಧಿ ಆಗಿ ಒಳ್ಳೇದಾಗ್ಲಿ. ಹೆಚ್ಚಿನ ಮಾಹಿತಿ ನಿಮ್ಮಿಂದ ನೇರವಾಗಿ ಪಡ್ಕೊಂಡ್ರೆ ನಿಮ್ಮ ಫೋನ್ ನಂಬರ್ ಹೇಳಿ ಕನ್ನಡ.